ಸಿದ್ದತೆ. ಚಿತ್ರದುರ್ಗದಲ್ಲಿ ಇದೇ 8-9ರಂದು ರಾಜ್ಯ ಮಟ್ಟದ ಬುಡಕಟ್ಟು ಉತ್ಸವ, ಸಚಿವ ಬಿ ಶ್ರೀರಾಮಲು. ಮತ್ತು ಅನಕ್ಷರಸ್ಥ ಕೈದಿಗಳಿಗೆ ಇಂದಿನಿಂದ ಸಾಕ್ಷರತಾ ಕಲಿಕಾ ಕಾರ್ಯಕ್ರಮ, ಗೃಹ ಸಚಿವ ಆರಗ ಜ್ಞಾನೇಂದ್ರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆಯುತ್ತಿರುವ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಸಮಾರಂಭ. ಈಗ ಸಮಯ 6:50.42. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ವಿಜಯಪುರ. ರೈತ ಬಾಂಧವರ ಕಾರ್ಯಕ್ರಮ. ಹವಾಮಾನ ಋತುಗಳು 10 ಆಗ್ರೋ ಕ್ಲೈಮೆಟಿಕ್ ಜೋನ್ಸ್ ಬೇರೆ ಯಾವ ರಾಜ್ಯದಲ್ಲೂ ಇಲ್ಲ. ಪಶ್ಚಿಮ ಘಟ್ಟದಲ್ಲಿರುವಂತಹ ವೈವಿಧ್ಯತೆ ಮತ್ತೆ ಜೀವ ಸಂಕುಲನ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾಗಿರುವಂತಹ ಜೀವ ಸಂಕುಲದಿಂದ ಒಂದು ದೊಡ್ಡ ಖನಿಜ ಎಲ್ಲಿ ಇಲ್ಲ. 330ಕ್ಕಿಂತ ಹೆಚ್ಚು ಕರಾವಳಿ ಪ್ರದೇಶ, ವಿಶಾಲವಾದಂತಹ ಬಯಲು ಸೀಮೆ, ಕೃಷಿಯನ್ನ ಹಸನಗೊಳಿಸುವಂತ ಪಶ್ಚಿಮ ದಿಕ್ಕಿನಲ್ಲಿ ಹುಟ್ಟಿರುವಂತಹ ಎಲ್ಲ ಪೂರ್ವ ದಿಕ್ಕಿನಲ್ಲಿ ಹುಟ್ಟಿರುವಂತಹ ಪಶ್ಚಿಮ ದಿಕ್ಕಿನಲ್ಲಿ ಹುಟ್ಟಿರುವಂತಹ ಎಲ್ಲ ನದಿಗಳು ಪೂರ್ವ ದಿಕ್ಕಿಗೆ ಹರಿಯುವಂಥದ್ದು. ಇಡೀ ರಾಜ್ಯದ ಉದ್ದಗಲಕ್ಕೂ ನದಿಗಳು ಹರಿತಾ ಇದ್ದವು. ಕೃಷ್ಣೆಯಿಂದ ಕಾವೇರಿಯವರೆಗೂ ಹಲವಾರು ನದಿಗಳು ತುಂಬಿ ಬಂದರೆ ಎಲ್ಲವೂ ಸರಿ. ನಮ್ಮನ್ನ ಸಾಕ್ತಾ ಇದ್ದಾವೆ, ಸಲುಹುತ್ತಾ ಇದ್ದಾವೆ, ಈ ನಾಡನ್ನ ಶ್ರೀಮಂತಗೊಳಿಸ್ತಾ ಇದ್ದಾವೆ. ಇವುಗಳನ್ನ ನಾವು ಉಳಿಸಿಕೊಂಡು ಬೆಳೆಸ್ಕೊಂಡು ಹೋಗ್ಬೇಕು. ಕನ್ನಡದ ಒಂದು ಅಂತರ್ಗತವಾದಂತಹ ಶಕ್ತಿ ಪ್ರೀತಿ ಮತ್ತು ವಿಶ್ವಾಸ. ಒಂದೊಂದು ಭಾಷಿಕರ ಒಂದೊಂದು ಗುಣಧರ್ಮ ಇರ್ತದೆ. ನಾನು ಬೇರೆ ಭಾಷೆಗಳ ಗುಣಧರ್ಮದ ಬಗ್ಗೆ ನಾನು ಚರ್ಚೆ ಮಾಡಿದವರು ಅದು ಸೂಕ್ತ ಅಲ್ಲ. ಒಬ್ಬ ಕನ್ನಡಿಗನಾಗಿ ಅದನ್ನು ಚರ್ಚೆ ಮಾಡಬಾರದು. ಆದರೆ ನಮ್ಮ ಕನ್ನಡದ ಭಾಷೆ ಬಗ್ಗೆ, ನಮ್ಮ ಕನ್ನಡಿಗರ ಗುಣಧರ್ಮ ಬಗ್ಗೆ ನಾವು ಖಂಡಿತವಾಗೂ ವಿಶ್ಲೇಷಣೆ ಮಾಡಬೇಕಾಗ್ತದೆ. ಹೃದಯ ವೈಶಾಲ್ಯತೆ ಇಡೀ ಜಗತ್ತಿನಲ್ಲಿ ಎಲ್ಲಿ ಹೋದರೂ ಕೂಡ ಕನ್ನಡಿಗರ ರೀತಿಯಲ್ಲಿ ಹೃದಯ ವೈಶಾಲ್ಯತೆ ಎಲ್ಲೂ ಸಿಗುವುದಿಲ್ಲ. ಇದು ಅನುಭವದ ಮಾತು. ಇತರರಿಗೆ ಮಿಡಿಯುವಂತಹ ಹೃದಯ, ತನಗೆಷ್ಟೇ ಕಷ್ಟ ಇದ್ದರೂ ಕೂಡ ಇನ್ನೊಬ್ಬರ ಹತ್ರ ಸ್ವಾಭಿಮಾನಕ್ಕೆ ತೋಡಿಕೊಳ್ಳದಿರುವಂತಹ ಸನ್ನಿವೇಶ, ಕಠಿಣ ಪರಿಶ್ರಮ, ಈ ಎಲ್ಲ ಗುಣಗಳನ್ನು ನಾವು ಗುರುತಿಸಿ ಬೆಳೆಸಿ ಅದನ್ನು ರಾಜ್ಯ ಕಟ್ಟಲು ನಾವು ಉಪಯೋಗವನ್ನು ಮಾಡಿಕೊಂಡಾಗ ಕರ್ನಾಟಕ ರಾಜ್ಯ ಸಮೃದ್ಧಿ ಪರವಾಗಿರುವಂತಹ ಶ್ರೀಮಂತ ರಾಜ್ಯ ಆಗ್ತದೆ. ನಾಡು ಶ್ರೀಮಂತ ಆಗಬೇಕು ಅಂದರೆ ನಾಡು ಅಂದರೆ ಜನ ಶ್ರೀಮಂತರಾಗು, ಸರ್ಕಾರ ಅಲ್ಲ. ನಾನು ಆಗಲೇ ಭಾಷಣದಲ್ಲಿ ಹೇಳಿದ್ದೇನೆ, ನಮ್ಮ ಮುಂದಿರುವಂತಹ ಪ್ರಶ್ನೆ ಸರ್ಕಾರ ಶ್ರೀಮಂತ ಆಗಬೇಕು, ಜನ ಶ್ರೀಮಂತ ಆಗಬೇಕು. ಶ್ರೀಮಂತರಾದರೆ ಸರ್ಕಾರ ತನ್ನಿಂತಾನೇ ಶ್ರೀಮಂತ ಆಗ್ತದೆ. ಜನ ಶ್ರೀಮಂತರಾದರೆ ಆರ್ಥಿಕ, ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ ಜನ ಶ್ರೀಮಂತರಾದರೆ ಆ ನಾಡು ತನ್ನಿಂತಾನೇ ಶ್ರೀಮಂತ. ನಾವು ಭಾವನಾತ್ಮಕವಾಗಿ ಒಂದಾಗಿದ್ದೇವೆ. ಇನ್ನು ಮುಂದೆ ಆ ಭಾವನೆಯನ್ನ ನಮ್ಮ ಆರ್ಥಿಕ, ಶೈಕ್ಷಣಿಕ, ಔದ್ಯೋಗಿಕ ಬೆಳವಣಿಗೆಗೆ ನಾವು ಮುಡುಪಾಗಿರಬೇಕು. ಆದ್ದರಿಂದ ಮುಂದಿನ ದಿನಗಳಲ್ಲಿ ಕನ್ನಡದ ಪರ್ವ ಪ್ರಾರಂಭ ಆಗಬೇಕು ಅನ್ನುವಂಥ ಆಸೆ ನಂದು. ಕನ್ನಡದ ಪರ್ವ ಅಂತಂದ್ರೇನು? ಎಲ್ಲ ರಂಗದಲ್ಲಿ, ನಮ್ಮ ಭಾರತ ದೇಶದಲ್ಲಿ ಎಲ್ಲ ರಂಗದಲ್ಲಿ ಮೊದಲನೆಯ ಸ್ಥಾನ ಕನ್ನಡಕ್ಕಿರಬೇಕು, ಮೊದಲನೆಯ ಸ್ಥಾನ ಕನ್ನಡಿಗರಿಗಿರಬೇಕು. ಇದು ಸಾಧ್ಯವೋ ಇಲ್ಲವೋ? ಸಾಧ್ಯ ಇದೆ. 8 ಜ್ಞಾನಪೀಠ ಪ್ರಶಸ್ತಿ ಪಡ್ಕೊಂಡಂತ ಇನ್ನೊಂದು ಭಾಷೆ ಇಲ್ಲ. ಶ್ರೇಷ್ಠ ಪ್ರಶಸ್ತಿಗಳು, ಸಾಹಿತಿಗಳು ಅದನ್ನು ಮಾಡಿ ತೋರಿಸಿದ್ದಾರೆ, ನಮ್ಮ ಹಿರಿಯರು ಮಾಡಿ ತೋರಿಸಿದ್ದಾರೆ. ಇದನ್ನು ಎಲ್ಲ ರಂಗದಲ್ಲೂ ನಾವು ಮಾಡಿದರೆ ಅದೆಷ್ಟು ಅದ್ಭುತವಾಗ್ತದೆ ಕನ್ನಡ ನಾಡು. ಎಲ್ಲರೂ ಮೆಚ್ಚುಗೆ ಆಗುವಂತ ಕನ್ನಡ ನಾಡ. ಕೆಲವು ಕ್ಷೇತ್ರಗಳಲ್ಲಿ ಇವತ್ತು ವಿದೇಶದಿಂದ ಬರುವರು ಮೊದಲು ದಿಲ್ಲಿಗೆ ಬರ್ತಿದ್ರು, ಈಗ ನೇರವಾಗಿ ಬೆಂಗಳೂರಿಗೆ ಬರ್ತಾರೆ. ಇಲ್ಲಿ ತಂತ್ರಜ್ಞಾನದ ಬಗ್ಗೆ, ನಮ್ಮ ಬೆಳವಣಿಗೆಯ ಬಗ್ಗೆ ಬಹಳ ದೊಡ್ಡ ಬೇಡಿಕೆ ಇದೆ. ಆ ಥರದ ಬೇಡಿಕೆ ಎಲ್ಲ ರಂಗದಲ್ಲೂ ಆಗಬೇಕು ಅನ್ನುವಂಥದ್ದು ನನ್ನ ಚಿಂತನೆ. ನಮ್ಮಲ್ಲಿ ಸಂಕೀರ್ಣವಾಗಿರುವಂತಹ ಕಲೆಗಳಿದ್ದಾವೆ, ಸಂಕೀರ್ಣವಾಗಿರುವಂತಹ ಸಂಗೀತದ ಒಂದು ವ್ಯವಸ್ಥೆ ಇದೆ. ಹಿಂದೂಸ್ತಾನಿ ಸಂಗೀತ ಒಂದು ಕಡೆ ಇದ್ರೆ ಕರ್ನಾಟಕ ಸಂಗೀತವೇ ಇನ್ನೊಂದು ಕಡೆ ಇದೆ. ನಮ್ಮಲ್ಲಿ ವಿಶೇಷವಾಗಿರುವಂತಹ ಕೃಷಿ ಉತ್ಪನ್ನಗಳಿದ್ದಾವೆ. ಮಲೆನಾಡಿನ ಕಾಫಿ ವಿದೇಶದ ಕಾಫಿ ಜೊತೆಗೆ ಪೈಪೋಟಿ ಮಾಡುವಷ್ಟು ಶಕ್ತಿ ಇದೆ. ನಮ್ಮ ರಾಜ್ಯದಲ್ಲಿ ಬೆಳೆಯುವಂತಹ ಮೆಣಸು ಅತ್ಯಂತ ಉತ್ಕೃಷ್ಟವಾಗಿದೆ. ನಮ್ಮಲ್ಲಿ ಉತ್ತರ ಕರ್ನಾಟಕದಲ್ಲಿ ಬೆಳೆಯುವ ಮೆಣಸಿನಕಾಯಿ ಇಡೀ ವಿದೇಶದಲ್ಲಿ ಹರಡ್ತಾ ಇದೆ. ನಾನು ಸುಮ್ಮನೆ ಉದಾಹರಣೆ ಹೇಳ್ತಿದ್ದೀನಿ, ಕೆಲವೊಂದು ಬಿಟ್ಟರೆ ಯಾರು ತಪ್ಪಿಕೋಬಾರ್ದು, ಯಾಕಂದ್ರೆ ಅಷ್ಟು ದೊಡ್ಡದಿದೆ ಲಿಸ್ಟ್. ಇಲ್ಲಿ ಬೆಂಗಳೂರು ಸುತ್ತಲೂ ಕೋಲಾರ ಚಿಕ್ಕಬಳ್ಳಾಪುರದಲ್ಲಿರುವಂತಹ ಕಾಯಿಪಲ್ಯ ಅತ್ಯಂತ ಶ್ರೇಷ್ಠವಾಗಿದೆ, ಹೂ ಹಣ್ಣುಗಳು ಶ್ರೇಷ್ಠ ಇದೆ. ನಮ್ಮ ರೇಷ್ಮೆ ಇವತ್ತು ಚೈನಾ ರೇಷ್ಮೆ ಜೊತೆಗೆ ಯಾವುದಾದ್ರೂ ಭಾರತದ ರೇಷ್ಮೆ ಪೈಪೋಟಿ ಕೊಡ್ತಿದ್ರೆ ಅದು ಕರ್ನಾಟಕದ ರೇಷ್ಮೆ. ಉತ್ತರ ಕರ್ನಾಟಕದಲ್ಲಿ ತೊಗರಿ, ಇಡೀ ಭಾರತ ದೇಶಕ್ಕೆ ನಾವು ಇವತ್ತು ಸರಬರಾಜು ಮಾಡುವಷ್ಟು ಉತ್ಕೃಷ್ಟವಾಗಿರುವಂತಹ ದಾಲ್ ತೊಗರೆ ಇವತ್ತು ಕರ್ನಾಟಕ. ಇದು ಆಕಾಶವಾಣಿ ವಿಜಯಪುರ. ಈಗ ಸಮಯ 7:00 ಇನ್ನು ಮುಂದೆ ಕೇಳಿ ರೈತ ಬಾಂಧವರೇ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಮುಂದೆ ಕೇಳಿ ಅಥಣಿ ತಾಲೂಕಿನ ಸಂಕನೊಟ್ಟಿ ಗ್ರಾಮದ ಕೃಷಿ ಅನುಭವಿ ರಾಜಶೇಖರ ಟೊಪಗಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಆರ್ಎಸ್ ಚಾಂದಕಾವಿಠೆ. ರೈತ ಬಾಂಧವರೇ, ಶರಣು ಶರಣಾರ್ಥಿಗಳು, ಪ್ರತಿದಿನ ತಾವು ಈ ಕಾರ್ಯಕ್ರಮದಲ್ಲಿ ಪ್ರಗತಿಪರ ರೈತರ ಹಾಗೂ ರೈತ ವಿಜ್ಞಾನಿಗಳ ಸಂದರ್ಶನಗಳನ್ನು ಕೇಳ್ತಾ ಇರ್ತೀರಿ. ಇಂದು ನಾವು ಅಥಣಿ ತಾಲೂಕಿನ ಸಂಕೋನಟ್ಟಿಯಲ್ಲಿ ಇದ್ದೀವಿ. ಇಲ್ಲಿ ಒಬ್ಬರು ರೈತರು ನಮ್ಮ ಜೊತೆಗಿದ್ದಾರೆ. ಅವರ ಹೆಸರು ರಾಜಶೇಖರ್ ಟೊಪಗಿ ಅಂತ. ಇವರು ವೃತ್ತಿಯಲ್ಲಿ ಇಂಜಿನಿಯರು ಆಗಿದ್ದು ಕೂಡ ಅವರು ಕೃಷಿ ಜೀವನವನ್ನು ಅವರು ಹವ್ಯಾಸವಾಗಿ ಬೆಳೆಸ್ಕೊಂಡು ಈಗ ಮೂಲ ವೃತ್ತಿನ ಅದನ್ನ ಮಾಡ್ತಾ ಇದ್ದಾರೆ. ಅದು ಯಾವ ರೀತಿ ಅವರಿಗೆ ಇಷ್ಟ ಆಗ್ಯದ, ಅವರು ಏನೇನು ಸಾಧನೆ ಮಾಡಿದ್ದಾರೆ ಅವರಿಂದ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ರಾಜಶೇಖರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ನನ್ನ ಹೆಸರು ರಾಜಶೇಖರ ಟೊಪಗಿ ಅಂತ ಹೇಳಿ. ಸರ್, ನಾನು 1995 ಅಲ್ಲಿ ಇಂಜಿನಿಯರಿಂಗ್ ಮುಗಿಸಿ ಬಂದ ನಂತರ ಒಂದು 3-4 ವರ್ಷ ನನ್ನ ವೃತ್ತಿ ಇಂಜಿನಿಯರಿಂಗ್ ದಲ್ಲಿ ಮಾಡಿದ್ದೀನಿ. ಅದರ ಜೊತೆ ಜೊತೆಗೇನೆ ನನ್ನ ಭೂಮಿ ಬರಡು ಬಿದ್ದಂತ ಭೂಮಿನ ನಾನು ಯಾಕೆ ಡೆವಲಪ್ಮೆಂಟ್ ಮಾಡಬಾರದು, ಒಂದು 15-20 ಮಂದಿಗೆ ಕಾರ್ಮಿಕರಿಗೆ ಯಾಕೆ ನಾ ಕೆಲಸ ಕೊಡಬಾರದು ಅನ್ನುವಂತ ಒಂದು ದೃಷ್ಟಿಯೊಳಗ ನಾನು ಡೈಲಿ ಒಂದು 2-2.5 ತಾಸು ಇದರಲ್ಲಿ ಇಂಟ್ರೆಸ್ಟ್ ತಗೊಂಡು ನಾನು ವರ್ಕ್ ಮಾಡ್ತಾ ಇದ್ನಿ. ಅದೇ ರೀತಿ ಪ್ರಥಮವಾಗಿ ನಾನು ನನ್ನೊಂದು 4 ಎಕರೆ ಲ್ಯಾಂಡ್ ಅಲ್ಲಿ ದ್ರಾಕ್ಷಿ ಬೆಳೆಯನ್ನು ಬೆಳೆದು ಹೊಳೆಯಿಂದ ಪೈಪ್ಲೈನ್ ಮಾಡಿ ಆಗಿನ ಟೈಮ್ದಲ್ಲಿ ಅರೌಂಡ್ ಒಂದು 15 ಲಕ್ಷ ರೂಪಾಯಿ ನಾನು ಲೋನ್ ಮಾಡಿಕೊಂಡು ಅದನ್ನ ನಾನು ಡೆವಲಪ್ಮೆಂಟ್ ಮಾಡಿದೆ. ಒಂದು 2-3 ವರ್ಷದಲ್ಲೇ ನನ್ನ ಆಧುನಿಕ ಟೆಕ್ನಾಲಜಿ ಅಥವಾ ನನ್ನ ಇಂಜಿನಿಯರಿಂಗ್ ಏನು ನನ್ನ ನಾಲೆಜ್ ಅದ ಅದರಲ್ಲಿ ಪ್ರಾಪರ್ ಆಗಿ ನಾನು ಯುಟಿಲೈಸೇಷನ್ ಮಾಡಿದ ನಂತರ ನನಗಾಗ ಭಾರಿ ಬಂಪರ್ ಕ್ರಾಪ್ ಆಗಿ ಬಂತು. ಇಂಜಿನಿಯರ್ ವೃತ್ತಿಯಲ್ಲಿ ಎಷ್ಟು ಗಳಿಸ್ತಿದ್ನಿ, ಎಷ್ಟು ನಮ್ದು ಆದಾಯ ಬರ್ತಿತ್ತು, ಅದಕ್ಕಿಂತ ಹೆಚ್ಚು ಆದಾಯ ಅಗ್ರಿಕಲ್ಚರ್ದಲ್ಲಿ ಗಳಿಸಬಹುದು ಅನ್ನುವಂಥದ್ದನ್ನು ನಮ್ದು ಏರಿಯಾದಲ್ಲಿ ನಾನು ಪ್ರಪ್ರಥಮವಾಗಿ ತೋರಿಸಿಕೊಟ್ಟಿನಿ. ಸಾಮಾನ್ಯವಾಗಿ ಎಲ್ಲರೂ ಏಪ್ರಿಲ್ ಚಟ್ನಿ ಮಾಡಿ ಬೇದಾಣಿ ಮಾಡುವಂತ ಪರಿಸ್ಥಿತಿ ನಮ್ದು ಅಥಣಿ ತಾಲೂಕು ಬೆಳೆಗಾರರಲ್ಲಿತ್ತು. ಆಗ 96, 97, 98 ಅರೌಂಡ್ 2000 ನಾನು ಪ್ರಪ್ರಥಮವಾಗಿ ದ್ರಾಕ್ಷಿಯನ್ನು ಬೆಳೆದಾಗ ಮಾರ್ಕೆಟ್ಗೆ ನಾನು ಡಿಸೆಂಬರ್ದಲ್ಲಿ ಚಟ್ನಿ ಮಾಡಿದ್ದೀನಿ. ಡಿಸೆಂಬರ್ದಲ್ಲಿ ಚಟ್ನಿ ಮಾಡೋದ್ರಿಂದ ನಂದು ಇಳುವರಿ ಮೇದಲ್ಲಿ ಇಳುವರಿ ಬಂತು. ಮೇದಲ್ಲಿ ಸಾಮಾನ್ಯವಾಗಿ ಮಾರ್ಚ್ ಏಪ್ರಿಲ್ ವರೆಗೆ ಅಂತಂದ್ರೆ ಎಲ್ಲರದು ಮಾರ್ಕೆಟ್ ಮಾಡುವಂತ ದ್ರಾಕ್ಷಿ ಎಲ್ಲರದು ಆಗಿಬಿಟ್ಟಿರ್ತೈತಿ. ಮೇದ ಉಳಿದಿದ್ದೇ ನಂದು ಒಂದು. ಆ ಟೈಮ್ದಲ್ಲಿ ಸುಮಾರು 16 ರೂಪಾಯಿ ಪರ್ ಕೆಜಿ ದ್ರಾಕ್ಷಿ ಅನ್ಯ ರೈತರದೆಲ್ಲ ಮಾರಿದ್ರೆ ನಂದು 26-27 ರೂಪಾಯಿದಷ್ಟು ನಂದು ಹೋಯ್ತು. ಸೊ ಇದೇನು 12-14 ರೂಪಾಯಿ ನನಗೆ ಹೆಚ್ಚಿನ ಪ್ರಾಫಿಟ್ ಬಂತು. ಇದು ನಿವ್ವಳ ಆದಾಯ ಅಂತ ಹೇಳಿ ನಾ ಎಲ್ಲರಿಗೂ ತೋರಿಸ್ಕೊಟ್ನಿ. ಅದ್ರ ನಂತರ ನೆಕ್ಸ್ಟ್ ಸಲ ಅರೌಂಡ್ 500-600 ಎಕರೆ ನಮ್ದು ಉಳಿದ ರೈತರೆಲ್ಲ ನನ್ನ ಜೋಡಿನ ಚಟ್ನಿ ತಗೊಂಡ್ರು. ಎಲ್ಲರಿಗೆ ಒಳ್ಳೆ ಮಾರ್ಕೆಟ್ ರೇಟ್ ಸಿಕ್ತು. ಇದೇನ್ ಅನ್ಸ್ಕೊಳ್ತಂದ್ರೆ ರೈತರಾಗಿ ನಾವು ಹಿಂದೆ ಹೆಂಗ್ ನಡ್ಕೊಂಡ್ ಬಂದಾರ ಅದೇ ರೀತಿ ಮುಂದುವರ್ಸಲ್ದ ನಮ್ಮ ಮಾರ್ಕೆಟ್ ಒಂದ್ ಸ್ವಲ್ಪ ಆಡ ಇತ್ತಂದ್ರೆ ಯಾವ ವೇಳೆಯಲ್ಲಿ ನಾವು ಚಟ್ನಿ ತಗೋಬೇಕು, ನಮ್ಮ ಕ್ರಾಪ್ ಯಾವ್ದ ವೇಳೆಯಲ್ಲಿ ಬರ್ತೈತಿ, ಇದನ್ನೆಲ್ಲ ಒಂದ್ ಸ್ವಲ್ಪ ಸ್ಟಡಿ ಮಾಡ್ಕೊಂಡು ಮಾಡಿದ್ರೆ ಇದರಲ್ಲಿ ಒಳ್ಳೆ ಆದಾಯ ಬರ್ತೈತಿ ಅಂತ ಹೇಳಿ ನನಗೆ ಅಳಿಸ್ತು. ತಮ್ಮ ಒಂದು ಪರಿಚಯದ ಜೊತೆಗೆ ಇಡೀ ಒಂದು ಕೃಷಿ ಜೀವನದ ಒಂದು ಪರಿಚಯ ಮಾಡಿಕೊಟ್ರಿ ಒಂದೇ ವಾಕ್ಯದಲ್ಲಿ. ಈಗ ರಾಜಶೇಖರ್ ಅವರೇ, ತಾವು ಏನ್ ಈ ತೋಟ ಮಾಡಿದಿರಲ್ಲ, ಈ ಒಂದು ಮಡ್ಡಿ ಜಮೀನು, ಇದು ಗುಡ್ಡುಗಾಡ ಜಮೀನು, ಇದು ಯಾವ ರೀತಿ ಮಾಡಿದ್ರಿ, ಇದು ಎಷ್ಟು ವರ್ಷ ತಗಲ್ತು, ಏನ್ ಶ್ರಮ ಪಟ್ರಿ, ಇದು ಈ ತರ ಆಗ್ಲಿಕ್ಕೆ ಏನ್ ಕಾರಣ, ಇದು ಯಾವ ತರ ಮಣ್ಣು, ಇಂತ ಒಂದು ಕಲ್ಲು ಭೂಮಿಯಲ್ಲಿ ಇಷ್ಟು ಫಲವತ್ತಾದ ಮಣ್ಣ ಅದ ಕಾಣಿಸ್ತದ, ಇದನ್ನ ಯಾವ ರೀತಿ ತಾವು ತಯಾರು ಮಾಡಿದ್ರಿ? ಸರ್, ಇದು ಇದೆಲ್ಲ ಬಂಜರ ಭೂಮಿ ರೀ, ಇದಕ್ಕ ಗುಲಗಂಜಿ ಮಡ್ಡೆ ಅಂತ ಹೇಳಿ ಕರಿತಿದ್ರು ನಮ್ದು ಪೂರ್ವಜರೆಲ್ಲ. ಇದು ಸ್ಲೋಪ್ ಆಗಿನೇ ಇತ್ತು, ಮತ್ತೆಲ್ಲ ಗರ್ಸ್ ಇತ್ತು. ಇಲ್ಲಿ ಬಂದ್ ನೋಡಿದಾಗ ಇದನ್ನ ಫರ್ಟಿಲಿಟಿ ಹೆಂಗ್ ಇಂಪ್ರೂವ್ ಮಾಡ್ಬೇಕು, ಮಣ್ಣು ಹೆಂಗ್ ತಂದು ಹಾಕ್ಬೇಕು. ಆಗಿನ ಟೈಮ್ದಾಗ ನಾವು ಸುಮಾರು ಮಣ್ಣು ತಂದು ಕಡದಿದ್ವಿ ಅಂತಂದ್ರೆ ಒಂದ್ ಎಕರೆಕ್ ಒಂದ್ 2-3 ಲಕ್ಷ ತಕ ಖರ್ಚು ವೆಚ್ಚಗಳು ಬರ್ತಿದ್ವು. ನಾನೇನು ವಿಚಾರ ಮಾಡಿದೆ, ಇಲ್ಲಿ ಮಡ್ಡಿಯಲ್ಲಿ ಇರುವಂತ ನೀರೆಲ್ಲ ಹರದ ತೆಳಗಡೆ ಬರ್ತೈತಿ, ಈ ಹರದ ಬರುವಂತ ಭೂಮಿ ನೀರೊಳಗಿಂದ ಮಣ್ಣನ್ನು ನಾನು ಇಲ್ಲಿ ಶೇಖರಿಸಿದ್ದಾದ್ರೆ ಇದೊಂದು 5-6 ವರ್ಷಕ್ಕೆ ಇದೊಂದು ಒಳ್ಳೆ ಫಲವತ್ ಭೂಮಿ ಆಕೈತಿ ಅನ್ನುವಂತ ಒಂದು ಕಲ್ಪನೆ ಇಟ್ಟುಕೊಂಡು ಇಲ್ಲಿ ದೊಡ್ಡದಾದಂತ ಒಂದು 2-3 ಬಂದರುಗಳನ್ನು ನಾನು ನಿರ್ಮಿಸಿ ಮಾಡಿದೆ. ಅವು ಮಣ್ಣಿನ ಒಡ್ಡುಗಳಾಗಿದ್ದು ಅವು ಅಲ್ಲಿ ಒಡ್ಡು ಮಾಡಿ ಅದ್ರ ಮೇಲ್ಗಡೆ ಪೈಪ್ ಹಾಕಿ ಸಣ್ಣ ಸಣ್ಣ ಬಂದರ್ ನಿರ್ಮಾಣ ಮಾಡೋದ್ರಿಂದ ಮಡ್ಡಿಯಲ್ಲಿ ಬರುವಂತ ಮಣ್ಣು, ಮಳೆ ನೀರಲ್ಲಿ ಬರುವಂತ ಎಲ್ಲ ಮಣ್ಣು, ರೆಡ್ ಅಲುವಿಯಲ್ ಸಾಯಿಲ್ ಅಂತೀವಿ, ಬ್ಲಾಕ್ ಕಾಟನ್ ಸಾಯಿಲ್, ಆಮೇಲೆ ಅಲ್ಲಿ ದನಗೊಳ್ಳೋದು ಎಲ್ಲ ಮೇದಂತ ಅದರದ ಒಂದು ಏನ್ ನಾವು ಕತ ಅಥವಾ ಗೊಬ್ಬರ ಅಂತೀವಿ, ಅದೆಲ್ಲ ನಮಗೆ ಪ್ರತಿ ವರ್ಷ ಹರಿದು ಬಂತು. ನಾನು ಫಸ್ಟ್ ಸಲ ನನ್ನ ಟೆಸ್ಟ್ ಮಾಡಿದಾಗ ಒಂದು 2 ಫಸ್ಟ್ ನೋಡಿದಾಗ 9 ಇಂಚ್, ಒಂದ್ 4 ಮಳೆ 9 ಇಂಚ್ ನನ್ನ ಭೂಮಿಯೊಳಗೆ ಬಂದ್ ಬಂದಿತ್ತು. ನನಗೆ ಗ್ಯಾರಂಟಿ ಆಯ್ತು ಇನ್ನು 4-5 ವರ್ಷ ನಂತರ 100% ಇದು ಒಂದು ಲೆವೆಲ್ ತನಕ ಬರ್ತೈತಿ ಅಂತ ಹೇಳಿ. ಸೊ ವರ್ಷಕ್ಕೆ ವರ್ಷ ಒಂದ್ ಸ್ವಲ್ಪ ನೀರು ಬರುವಂತ ಪ್ರಮಾಣ ಯಾವಾಗ ಮಳೆ ಜಾಸ್ತಿ ಆಯ್ತು, ಇನಿಷಿಯಲ್ ಟೈಮ್ದೊಳಗೆ ಫಸ್ಟ್ ಮಳೆಗಾಲದೊಳಗೆ ಫಸ್ಟ್ 4-5 ಮಳಿ ಒಳಗೆ ಮಣ್ಣಿನ ಪ್ರಮಾಣ ಹೆಚ್ಚಿಗೆ ಬರ್ತೈತಿ. ಆ ಮಣ್ಣಿನ ಪ್ರಮಾಣ ಎಲ್ಲ ಯಾವಾಗ ಶೇಖರಣೆ ಹಾಕೋತು, 5-6 ವರ್ಷಕ್ಕಂತರ ಕಮಿತ್ ಕಮ್ಮಿ ಒಂದು ಕೆಲವೊಂದು ಎಲ್ಲಿ ತಗ್ಗು ಪ್ರದೇಶದಲ್ಲಿ 7 ಫೂಟ್ ಮಣ್ಣು ಬಿತ್ತು, ಆಮೇಲೆ ಎತ್ತರ ಪ್ರದೇಶದಾಗ 1-1.5 ಫೂಟ್ ಮಣ್ಣು ಬಿತ್ತು. ಈಗ 2 ವರ್ಷದಿಂದ ನಾನು ಇದನ್ನ ಡೆವಲಪ್ಮೆಂಟ್ ತಗೋಬೇಕಾದ್ರೆ ಭೂಮಿ ಎಲ್ಲ ಲೆವೆಲ್ ಆಗಿ ಆಲ್ಮೋಸ್ಟ್ ಸರಾಸರಿ ಒಂದು 5 ಫೂಟ್ದಷ್ಟು ಎವರೇಜ್ ಮಣ್ಣು ನಮ್ಮ ಭೂಮಿಯಲ್ಲಿ ಬಂದ್ ಬಿದ್ದ ಇದ ಹಣ್ಣ ಬೆಳೆಗಳ ಬೆಳ್ಯಾಕ ಇದೇನ್ ರೆಡ್ ಅಲುವೆಲ್ ಸೋಯಿಲ್ ಐತಿ, ಇದ ಬಹಳ ಒಳ್ಳೇದಂತ ಹೇಳಿ ಇದನ್ನ ತೀರ್ಮಾನ ಮಾಡಿಕೊಂಡು ಇಲ್ಲಿ ನಾನು ಡೆವಲಪ್ಮೆಂಟ್ ಮಾಡಿದ್ರು. ಇದೇನು ಮಣ್ಣು ಬರೋ ಸಲುವಾಗಿ ಹಡ್ಡಿರೇನ್ರಿ? ಇದು ಟ್ರೆಂಚ್ ಹಡ್ಡಿದಿರಲ್ಲ ಕೆನಲ್ ಗೋಂಟಿ ಕಡಿ ಏರಿಗೆ, ಅದು ಮೂಲತ ಮಣ್ಣು ಹರಿದು ಯಾರು ತಮ್ಮ ಭೂಮಿ ಒಳಗ ಬಿಟ್ಕೊಳ್ಳಂಗಿಲ್ರಿ, ಯಾಕಂದ್ರ ಮಣ್ಣ ಕೊರ್ಕೊಂಡ ಮುಂದ ಹೋಗ್ತೈತಿ, ಒಡದ್ ಹೋಗ್ತೈತಿ ಅಂತ ಹೇಳಿ ಎಲ್ಲಾರು ಅದನ್ನ ಅವಾಯ್ಡ್ ಮಾಡಿ ಹಳ್ಳಕ್ ಬಿಡ್ತಿದ್ರು. ನಾನೇನ್ ಮಾಡಿದೆ, ದೊಡ್ಡದ ಒಂದು ಈ ಒಡ್ಡಗಳನ್ನ ನಿರ್ಮಾಣ ಮಾಡಿ ಆ ಭೂಮಿ ಮಡ್ಯಾಗಿಂದ ಎಲ್ಲಾ ಟ್ರೆಂಚ್ ತಕೊಂಡ್ಬಂದು ಸಣ್ಣ ಸಣ್ಣ ಸಣ್ಣ ಸಣ್ಣ ಬಂದಾರ ಮಾಡ್ಕೊಂಡು ಅದರಲ್ಲಿ ಬಂದ್ ನಿಂತಂದ್ರ ಅದು ನೀರಷ್ಟ ಹೊರಗೆ ಹೋಗ್ಬೇಕು ಅಂತ ದೊಡ್ಡ ಪೈಪ್ ಅನ್ನ ನಾನು ನನ್ನ ಇಂಜಿನಿಯರಿಂಗ್ ವಿಧಾನಗಳನ್ನು ಉಪಯೋಗ ಮಾಡ್ಕೊಂಡು ನೀರಷ್ಟ ಹೋಗ್ಬೇಕು, ಬರುವಂತ ಸವೆತದಿಂದ ಏನ್ ಬರ್ತೈತಿ ಅದೆಲ್ಲ ಮಣ್ಣೆಲ್ಲ ನಮ್ಮಲ್ಲಿ ಬೀಳ್ಬೇಕಂತ ಹೇಳಿ ಈ ರೀತಿ ಎಲ್ಲ ಮಣ್ಣು ಬಿದ್ದದಾರೆ. ಇದು ಮತ್ತೀಗ ದ್ರಾಕ್ಷಿ ತಾವು ನಾಟಿ ಮಾಡಿದಿರಲ್ಲ, ಇದು ಯಾವ ರೀತಿ ತಳಿ, ಯಾವ್ಯಾವ ತಳಿ ಅದಾವ್ರಿ? ಈಗ ನಾರ್ಮಲ್ ಆಗಿ ನಂದು ದ್ರಾಕ್ಷಿ ಹೆಚ್ಚಾಗೋದ್ರಿಂದ ಎಲ್ಲಾನು ಮಾರ್ಕೆಟ್ ಮಾಡೋದು ಬೇಡ, ಇನ್ ಕೆಲವೊಂದು ಬೇದಾನಿ ಸ್ವಲ್ಪ ಮಾಡೋಣ ಅಂತ ಹೇಳಿ ಈ ಒಂದು 9 ಎಕರೆ ಪ್ರದೇಶದೊಳಗ ಒಂದು 4 ಎಕರೆ ನಾನು ಥಾಮ್ಸನ್ ಮಾಡೀನಿ, ಇನ್ನೊಂದು 4 ಎಕರೆ ಇದು ಮಾಣಿಕ್ ಚಮನ್ ಅಂತೇಳಿ ಮಾರ್ಕೆಟ್ ಸಲುವಾಗಿನೇ ಮಾಡಿದ್ದಾರೆ. ಇದು ಮತ್ತೀಗ ಎರಡು ತರ ಮಾಡಿದ್ರಿ, ಮತ್ತಿದ್ರ ಸೈಜ್ ಅದೇನೇನು ಇಟ್ಟಿರಿ? ಒಂದು ಸಾಲಿನ ಸಾಲಿಗೆ ಮತ್ತು ಬಳ್ಳಿಯಿಂದ ಬಳ್ಳಿಗೆ ಎಷ್ಟು ಇಟ್ಟಿರಿ? ಯೂಸ್ವಲಿ ನನ್ ಕಂಡ್ಕೊಂಡ ಪ್ರಕಾರ ನಾವು ಒಳ್ಳೆ ಒಂದ್ ಗಿಡವನ್ನು ಬೆಳೆಸಿದ್ರ ಆ ಗಿಡ ಅಂದ್ರ ಬೆಸ್ಟ್ ಈಲ್ಡ್ ಪ್ಲಾಂಟ್ ಏನಂತೀವಿ, ಒಂದ್ 15-18 ಕೆಜಿ ಕೊಡಬೇಕು. 18 ನಾವು ಎಷ್ಟು ದೊಡ್ಡ ಸ್ಪೇಸಿಂಗ್ ಮಾಡಿದ್ರು 18 ಕೆಜಿ 20 ಕೆಜಿಕ್ಕಿಂತ ಮ್ಯಾಲ್ ಬೆಳೆಸಿದ್ರ ಮುಂದಿನ ಸಲ ಅದ್ರದ್ದ ಇಫೆಕ್ಟ್ ಆಗಿ ಈಲ್ಡ್ ಕಡಿಮೆ ಕೊಡುವಂತದ್ದು ಇದಿರ್ತದ. ಅದನ್ನ ನಾನು ಸರ್ವೆ ಮಾಡಿಕೊಂಡು ಈಗ ನನ್ ಗಿಡದಿಂದ ಗಿಡ ಅಂತರ 4 ಫೂಟ್ ಇಟ್ಟಿನ್ರಿ. ಒಂದ್ ಎಕರೆಕ ನೀವು 10-6 ಸೈಜ್ ಮಾಡಿದ್ರೆ 800 ಗಿಡ ಕುಂಡಿರ್ತಾವ. ಈಗ ನಾನು 4-10 ಮಾಡೋದ್ರಿಂದ 1,000 ಗಿಡ ಕುಂಡಿರ್ತಾವ. ಸೊ ಒಂದ್ ಎಕರೆದಲ್ಲಿ 1,000 ಗಿಡ 20 ಕೆಜಿ ತಗೊಂಡಿವ್ ಅಂದ್ರೆ 20 ಟನ್ ಅಗದಿ ನಾರ್ಮಲ್ ಆಗಿ ನಮಗ ಈಲ್ಡ್ ಕೈ ಬರ್ತದ. ಪ್ಲಾಂಟೇಷನ್ ಸೈಜಸ್ ನಾವು ಜಾಸ್ತಿ ಮಾಡ್ಕೋತ ಹೋದಂಗ ಈಲ್ಡ್ ಕಡಿಮೆ ಆಗ್ತದ, ಅಥವಾ ಒಂದ್ ಗಿಡ ಕೊಡುವಂತ ಭಾರ ಹೆಚ್ಚಾಗ್ತದ. ಆ ದೃಷ್ಟಿ ಒಳಗ ನಾನು ಇದನ್ನ 4-10 ಸೈಜ್ ಇಟ್ಟಿನಿ. ನಂಬರ್ ಆಫ್ ಪ್ಲಾಂಟ್ ಹೆಚ್ಚು ಮಾಡೋದ್ರಿಂದ ಪರ್ ಪ್ಲಾಂಟಿಗೆ ಅದಕ್ಕ ಕೊಡುವಂತ ಈಲ್ಡ್ ನಾರ್ಮಲ್ ಆಗಿತ್ತಂದ್ರೆ ಅದ್ ಗಿಡ ಹೆಲ್ದಿಯಾಗಿ ಉಳಿತದ್ರಿ. ಇಲ್ಲ ಜಾಸ್ತಿ ಅಂತರ ಇಡೋದ್ರಿಂದ ಹೆಚ್ಚಿನ ಇಳುವರಿ ಪಡಿಬಹುದು ಅಂತ ಹೇಳ್ತಿರ್ತಾರ, ಅದಕ್ಕೆ ತಾವ ಹೆಚ್ಚಿನ ಇಳುವರಿ ಪಡೋದ್ರಂದ್ರೆ ಒಂದೊಂದ್ ಗಿಡದ ಮೇಲೆ ಲೋಡ್ ಹೆಚ್ಚು ಬರ್ತದ್ರಿ. ಲೋಡ್ ಹೆಚ್ಚು ಬಂದ್ರೆ ಅದ್ರ ಯಾವುದೇ ಆದಂತ ಒಂದೊಂದ್ ಗಿಡಕ್ಕೆ ಅದ್ರದೊಂದ್ ಕೆಪಾಸಿಟಿ ಇರ್ತದ್ರಿ. ಈ ನಾ ಕಂಡ್ಕೊಂಡದ ದ್ರಾಕ್ಷಿ ಅಂತಂದ್ರೆ ಬಹಳ ಬೆಸ್ಟ್ 10 ಕೆಜಿ ಗಿಡ ಬೆಳೆದದ್ದು ಬೆಳೆಯುವಂತ ಗಿಡ ಬಾರಿ ಹೆಲ್ದಿ ಇರ್ತದ್ರಿ. ಅದನ್ನೇ ನೀವು ಅದೇ ಗಿಡಕ್ಕೆ 20 ಕೆಜಿನು ಬೆಳ್ಕೋಬಹುದು. ಬೆಳೆದತ್ತಂದ್ರೆ ಅದ್ರದ್ದು ಒಂದು ಏನು ಸ್ಟೆಮ್ದಾಗ ಇರುವಂತ ಒಂದು ತಾಕತ್ತನ್ನು ಮುಂದಿನ ವರ್ಷ ಕಡಿಮೆ ಆಗ್ತತಿ, ನೆಕ್ಸ್ಟ್ ವರ್ಷ ಅದ್ರದ್ದು ಕೊಡುವಂತ ಈಲ್ಡ್ ಬಹಳ ಭಯಂಕರ ಕಡಿಮೆ ಆಗ್ತದ್ರಿ. ಅದು ಮತ್ತೆ ಇಲ್ಲಿ ಏನು ಇದು ರೌದಿ ಬಂಡಲ್ಗಳು ಅದಾವಲ್ರಿ, ಇವು ಏನ್ ಬಿದ್ದಾವ, ಇವು ಅದ್ರ ಬಗ್ಗೆ ಎಷ್ಟು ಮಾಹಿತಿ ನೀಡ್ತೀರಿ? ಈಗ ಇದ ಇತ್ತಿತ್ತಲಾಗೆ ನಮ್ದು ಎಲ್ಲಾ ರೈತರು ಕಂಡ್ಕೊಂಡಂತ ಒಳ್ಳೆ ವಿಧಾನ. ಈಗ ನೀವು ಇಲ್ಲಿ ನೋಡ್ತೀರಿ ಸಮೀಪ ಇಲ್ಲಿ ನಮಗ ನೀರಿನ ಸೋರ್ಸ್ ಏನೇನು ಇಲ್ಲ. ನಾವು 2,20,00,000 ಲೀಟರ್ ದಟ್ಟು ಒಂದು ಕೆರಿ ಮಾಡ್ಕೊಂಡಿವಿ. ಮಳೆಗಾಲದೊಳಗನ ಒಂದ ಸೋರ್ಸ್ ಅದ ತುಂಬಿಕೊಳ್ಳಕ. ಒಂದು ತುಂಬಿಕೊಂಡು ಬಿಟ್ಟಿವ ಅಂತಂದ್ರ ಅದನ್ನೇ ನಾವು ಮುಂದೆ 8-9 ತಿಂಗಳವರೆಗೇನು ನಾವು ಅದನ್ನ 8 ತಿಂಗಳವರೆಗೇನು ಅದೇ ನೀರು ನಾವು ಶೇಖರಣೆ ಮಾಡ್ಕೋಬೇಕು. ನಾವು ಭೂಮಿಯಾಗಿ ಬಿಟ್ಟಂತ ನೀರು ಇವಾಪರೇಷನ್ ಆಗಿ ಹೋಗಬಾರ್ದಂತಂದ್ರ ಈ ರೌದಿಯನ್ನ ಅಥವಾ ನಾವು ಮಲ್ಚಿಂಗ್ ಅಂತೀವಿ ಸಾಲದೊಳಗೆ ಹಾಕಿದೀವಿ ಅಂತಂದ್ರ ಆಲ್ಮೋಸ್ಟ್ ಒಂದು 50% ನೀರ್ ನಮಗ ಸೇವಿಂಗ್ ಆಕತಿ. ಒಂದ್ ದಿನ ಬಿಟ್ಟದ ನೀರ ಮಲ್ಚಿಂಗ್ ಇರ್ಲಿಲ್ಲ ಅಂತಂದ್ರ ಮರುದಿನ ಮತ್ತೆ ಅಷ್ಟೇ ನೀರ್ ಬಿಡಬೇಕಾಕತಿ. ಮಲ್ಚಿಂಗ್ ಇತ್ತಂದ್ರೆ ಎವ್ರಿ 3 ದಿನಕ್ಕೊಮ್ಮೆ ನಾವು ಬಿಟ್ಟು ನಡೀತೈತಿ. ಇದರಿಂದ ನಮ್ದ ಕಬ್ಬಿನಾಗ ಬರುವಂತ ರೌದಿನೂ ಸುಡಲ್ದನ್ನ ಇಲ್ಲಿ ತಗೊಂಡ್ ಬರ್ತೀವಿ. ಆಮೇಲೆ ಅಲ್ಲಿ ಭೂಮಿನೂ ಅಲ್ಲಿ ಫಲವತ್ ಉಳಿತದೆ, ಯಾಕಂದ್ರೆ ಭೂಮಿ ಸುಟ್ಟಂದ್ರ ಅದ್ರ ಕೋಲ್ ಎಲ್ಲ ಹಾಳಾಕವ. ಎರಡನೇದಾಗಿ ಇಲ್ಲಿ ಬರುವಂತ ಅದ್ರ ತೆಳಗೆ ಏನು ಇವು ಕಸ ಬರ್ತಾವಲ್ರಿ, ಇವು ಸರ್ಕಾರಿ ಕಸಗಳತ್ತಿವಿ ಅಥವಾ ಇವು ಕಾಂಗ್ರೆಸ್ ಕಸ ಆತಿವಿ, ಇವೆಲ್ಲ ಅದ್ರೊಳಗೆ ಸುಟ್ಟು ಹೋಗ್ಬಿಡ್ತಾವ. ಆಮೇಲೆ ಎರಡನೇದು ಅಲ್ಲಿ ಎರೆಹುಳ ತಯಾರಾಗುವಂತ ಒಂದು ಅದಕ್ಕೆ ಮಣ್ಣೊಳಗ ಒಂದು ಫಲವತ್ತತೆ ತಯಾರಾಗ್ತತಿ, ಎರೆಹುಳ ತಯಾರಾಕವ. ಇದರಿಂದ ಬಹಳಷ್ಟು ಅಡ್ವಾಂಟೇಜ್ ಅದಾವ್ರಿ ರೌದಿಯಿಂದ. ಅಲ್ಲ ಆ ರೌದಿಯನ್ನ ತಾವು ಯಾವ ರೀತಿ ಕಲೆಕ್ಟ್ ಮಾಡಿ ಈ ತರ ಬಂಡಲ್ ಮಾಡಿದ್ರಿ, ಅದು ಏನು ತಂತ್ರಜ್ಞಾನ, ಆ ಬಗ್ಗೆ ನಮ್ಗೆ ಎಷ್ಟು ತಿಳಿಸಬಹುದು? ಈಗ ಮಾಡರ್ನ್ ಮಷಿನರಿನ ಬಂದವ್ರಿ, ಸಾಲ ಒಳಗೆ ಅದನ್ನೆಲ್ಲ ರೌದಿ ಒಂದ ಸಾಲೊಳಗೆ ಇಕಟ್ ಮಾಡಿಕೊಂಡು ಅದು ಒಂದ್ ಟ್ರಾಕ್ಟರ್ ಆಟೋಮೆಟಿಕ್ ಅನ್ನ ಅದನ್ನ ಬಂದ ರೌದಿ ಮ್ಯಾಲ ತಗೊಂಡು ಪ್ಯಾಕಿಂಗ್ ಮಾಡಿ ಕೊಡ್ತೈತಿ. ನಮಗೆ ಅರೌಂಡ್ 10-14 ಕೆಜಿ ಅಷ್ಟು ಒಂದ್ ರೌದಿ ಬಂಡಲ್ ಇರ್ತೈತಿ. ಆಮೇಲೆ ಒಂದ್ ಬಂಡಲ್ಕ್ ನಾವು 14 ರೂಪಾಯಿ ಕೊಡ್ತೀವಿ. 14 ರೂಪಾಯಿದೊಳಗ ಅವ್ರ ಭೂಮ್ಯಾಗನ ಬಂದು ಅದನ್ನ ಪ್ಯಾಕಿಂಗ್ ಅವೆಲ್ಲ ಪ್ಯಾಕಿಂಗ್ ಮಾಡಿ ಸೈಜ್ ಮಾಡಿನ ಕೊಟ್ಟೋಕರ ಅಲ್ಲಿ ನಮ್ ಲಿಫ್ಟಿಂಗ್ ಅದು ನಮಗೆ ಈಜಿ ಆಗ್ತದ್ರಿ ತಂದು ಕೊಡ್ಲಿಕ್ಕಿಲ್ಲ. ಅಂದ್ರೆ ಸರಾಸರಿ 1 ರೂಪಾಯಿ ಕೆಜಿ ನಿಮಗೆ ಬೀಳ್ತದೆ? 1 ರೂಪಾಯಿ 1 ಕೆಜಿ ಅಷ್ಟು ನಮಗೆ ರೌದಿ ಬೀಳ್ತದ್ರಿ. ಅದು ಮಲ್ಚಿಂಗ್ ಮಾಡೋದ್ರಿಂದ ಇಲ್ಲಿ ನೀರ್ನು ತಮಗೆ ಉಳಿತಾಯ ಆಗುತ್ತ, ಆಮೇಲೆ ಭೂಮಿಯ ಗುಣಮಟ್ಟನು ಹೆಚ್ಚಾಗುತ್ತ, ದ್ರಾಕ್ಷಿ ಬೆಳೆಗೂ ಒಳ್ಳೇದಾಗ್ತದ ತಿಳಿದ್ರಿ. ಮತ್ತೆ ಇದೇನು ಹೊಂಡ ಮಾಡೀನಿ ಅಂತ ಹೇಳಿದ್ರಲ್ಲ, ಇದೇನು ದೊಡ್ಡ ಹೊಂಡ ಮಾಡಿದ್ರಿ, ಇದ್ರ ಸೈಜ್ ಎಷ್ಟು, ತಾವು ಯಾವ ರೀತಿ ಇದನ್ನ ಸಹಾಯಧನ ಪಡ್ಕೊಂಡ್ರೋ ಹೇಗೋ, ಆಮೇಲೆ ಎಷ್ಟು ನೀರ್ ಹಿಡಿತದ ಇದು, ತಮ್ಗೆ ಎಷ್ಟು ದಿವಸದವರೆಗೆ ಇದು ಬಳಕೆ ಮಾಡ್ಲಿಕ್ಕೆ ಅನುಕೂಲ ಆಗ್ತದ, ಮತ್ತೆ ಇದನ್ನ ಇಷ್ಟು ದೊಡ್ಡ ಹೊಂಡ ತಾವು ಹೆಂಗ್ ತುಂಬತೀರಿ? ನಮ್ದಿರೋದು 10 ಎಕರೆ ರೀ. ಆದ್ರೆ ನಮ್ದು ಅಗ್ರಿಕಲ್ಚರಲ್ ನನಗೆ ಭಾಳ ಇಂಟ್ರೆಸ್ಟ್ ಅದ ರೀ. ಇನ್ನೊಂದು 10 ಎಕರೆ ಭೂಮಿ ಇಲ್ಲೇ ಸಮೀಪ ಸಿಕ್ಕರೆ ತಗೋಬೇಕು, ಇದನ್ನು ವಾಸ್ಟ್ ಡೆವಲಪ್ಮೆಂಟ್ ಮಾಡಬೇಕು ಅನ್ನುವಂಥ ದೃಷ್ಟಿಲಿ ನಾನು 1.5 ಎಕರೆದೊಳಗೆ ನಾನು ಅದನ್ನು ಕೆರೆ ಮಾಡೀನಿ. ಈ ಕೆರೆ ಬಾಟಮ್ ಸೈಜಲ್ಲಿ 150x150 ಬಾಟಮ್ ಒಳಗಿನ ಸೈಜ್ ಬರ್ತದ್ರಿ. ಆಮೇಲೆ ಮ್ಯಾಲಿನ ಸೈಜ್ ಇದ್ರ 220x220 ಬರ್ತೈತಿ. ವರ್ಟಿಕಲ್ ಆಗಿ ನನ್ನ ಕೆರೆ ಡೆಪ್ತ್ 55 ಫೂಟ್ ಐತ್ರಿ. ಬಟ್ 50 ಫೂಟ್ ಅಷ್ಟೇ ನಾನು ನೀರು ನಿಂದ್ರಿಸ್ತೀನಿ ರೀ. ನನಗಿರೋದು ನೀರಿನ ಸೋರ್ಸ್ ಒಂದೇ ರೀ ಇಲ್ಲಿ. ಇದು ಜುಲೈದಿಂದ ಅಕ್ಟೋಬರ್ ನವೆಂಬರ್ ವರೆಗೆ ಇಲ್ಲಿ ನಮ್ಮಲ್ಲಿ ಕೆನಲ್ ಹರಿತೈತ್ರಿ. ಆ ಕೆನಲ್ ದಿಂದ ಇದನ್ನ ಸೈಪಾನಿಕ್ ಆಗಿ ತುಂಬಬೇಕು, ಇದಕ್ಕೆ ಯಾವುದು ಮೋಟರ್ ಹಚ್ಚಿ ತುಂಬಬಾರ್ದು ಅನ್ನುವಂತ ದೃಷ್ಟಿಲಿ ಭೂಮಿಯನ್ನ ಒಡೆದು ಬ್ಲಾಸ್ಟಿಂಗ್ ಮಾಡಿ ಭೂಮಿ ಒಳಗೆ 25 ಫೂಟ್ ನೆಲದೊಳಗೆ ಹೋಗಿ ಇದನ್ನ ನಾನು ಕೆರೆ ಮಾಡ್ಕೊಂಡಿನಿ. ಇದರಿಂದ ವಿದ್ಯುತ್ ಅನ್ನು ನಾನು ಬಹಳಷ್ಟು ನಾನು ವಿದ್ಯುತ್ ಆಗಲಿ ಡಿಸೈಲ್ ಇಂಜಿನ್ ಅನ್ನು ನಾನು ಉಳಿಸಬಹುದು. ಯಾಕಂದ್ರೆ ಈ ಭೂಮಿಯನ್ನ ನೈಸರ್ಗಿಕವಾಗಿ ಸೈಪಾನಿಕ್ ಆಕ್ಷನ್ ಏನಂತೀವಿ ಅದೇ ರೀತಿ ನಾವು ಇದನ್ನ ತುಂಬಿಸ್ತೀವಿ. ಈ ಕೆರೆ ಒಳಗೆ 2.20 ಕೋಟಿ ಲೀಟರ್ ನಾನು ಪ್ರತಿ ವರ್ಷ ಶೇಖರಣೆ ಮಾಡಿರ್ತೇನೆ. ಆಮೇಲೆ ಈಗ ನನಗೆ ಈಗ ಒಳ್ಳೆ ಮಳೆ ಆಗೈತಿ, ಹೋದ ವರ್ಷ ಒಳ್ಳೆ ಮಳೆ ಆಗೈತಿ, ನನಗೆ 4 ತಿಂಗಳಷ್ಟ ನೀರು ಹತ್ತೈತಿ. ಸೊ ಒಂದು ಈಗ ಮಾಡಿದಂತ ಕೆರೆ ಒಳಗೆ ಒಂದು 25-30% ಅಷ್ಟ ನಾನು ನೀರು ಯುಟಿಲೈಸೇಷನ್ ಮಾಡ್ತೀನಿ. ಬಟ್ ಇನ್ ಫ್ಯೂಚರ್ದೊಳಗೆ ನನ್ನ ಅಗ್ರಿಕಲ್ಚರ್ ಲ್ಯಾಂಡ್ ಎಕ್ಸ್ಪಾನ್ಷನ್ ಮಾಡಿ ಅಂತಂದ್ರೆ ಇದು ಟೋಟಲಿ ಒಂದು 2 ಕೋಟಿ ಲೀಟರ್ದಷ್ಟ ನನಗೆ ಯುಟಿಲೈಸೇಷನ್ ಮಾಡ್ತೀನಿ. ಮತ್ತೆ ಇವ್ ನೀರು ನೋಡಿದ್ರೆ ಎಲ್ಲ ಹಸಿರು ಕಾಣ್ತಾವ, ಮತ್ತೆ ಮೀನಾ ಅದು ಏನ್ ಸಾಕಿರೇನ್ರಿ ಇದ್ರಾಗ? ಇದ್ರೊಳಗೆ ಕಾಮನ್ ಕ್ರಾಪ್ ಅನ್ನುವಂತ ಒಂದು ಮೀನಾ ಬಿಟ್ಟಿವ್ರಿ, ಹಿಡಕಲ್ ಜಲಾಶಯದವರು ಕೊಟ್ಟಾರ. ಇದು ತಂದು ಒಂದು ವರ್ಷ ಆಗಾಕ್ ಬಂತ್ರಿ. ಎಲ್ಲರೂ ಪ್ಲಾಸ್ಟಿಕ್ ದಲ್ಲಿ ಸಕ್ಸಸ್ ಆಗಂಗಿಲ್ಲ, ಸಾಯ್ತಾವ್ ಮೀನಾ ಅಂತೇಳಿ ಎಲ್ಲರೂ ಒಂದು ಅಭಿಪ್ರಾಯ ಐತೆ. ಅದನ್ನ ನೋಡೋಣ ಅಂತೇಳಿ ನಾವು ಫಸ್ಟ್ ಎಲ್ಲ ತಂದಾಗ ಒಂದು 10,000 ಮೀನಾ ತಂದಿದ್ದೀವಿ. ಬಟ್ ಈಗ ಅವೆಲ್ಲ ಒಳ್ಳೆ ಅದಾವ. ಆಲ್ಮೋಸ್ಟ್ ಒಂದ್ ಇಲ್ಲಿವರೆಗೆ ಒಂದು 100 ಮೀನ್ ಸತ್ತಿರ್ಬೇಕು. ಆಮೇಲೆ ಕೆಲವೊಂದು ಹಕ್ಕಿನೂ ಬಂದು ಹಿಡ್ಕೊಂಡು ಹೋಗವ, ಅವಕ್ಕೂ ಎಲ್ಲ ಪ್ರಿಕಾಷನರಿ ತಗೊಂಡಿವಿ. ಅದನ್ನೆಲ್ಲ ನೋಡಿದ್ರೆ ಇದು ಕೆರೆ ಒಳಗೆ ಪ್ಲಾಸ್ಟಿಕ್ ಕೆರೆ ಒಳಗು ನಾವು ಮಾಡಬಹುದು ಅಂತ ಅನಿಸ್ತಾರೆ. ಇಲ್ಲಿವರೆಗೆ 1.5 ಕೆಜಿ ಅಷ್ಟಕ್ಕೆ ದಪ್ಪ ಆಗ್ಯಾವ, 2 ಕೆಜಿ ಆಗುವಷ್ಟು ನಾವು ವೇಟ್ ಮಾಡಕತ್ತೀವ್ರಿ. ಇದರದ್ದು ಉತ್ಪನ್ನ ಹೆಂಗ ಚಲೋ ಅನಿಸ್ತದ್ರಿ? ಅದಕ್ಕೆ ಬೆನ್ನತ್ ಮಾಡಿದ್ರೆ ಒಳ್ಳೆ ಉತ್ಪನ್ನ ಅದ ರೀ. ಒಂದು ತಹಸೀಲ್ದಾರ್ ಪಗಾರನ ಒಂದು 50,000 ರೂಪಾಯಿ ಐತಿ. ಒಂದು ವರ್ಷಕ್ಕೆ 12 ತಿಂಗಳ ಅಂತಂದ್ರೆ 1,00,000 ರೂಪಾಯಿ ಒಬ್ಬ ತಹಸೀಲ್ದಾರ್ ಪೇಮೆಂಟ್ ಐತಿ. ಇದು ಬರೀ ಮೀನಾ ಸಾಕಾಣಿಕೆಯಿಂದ 8 ಲಕ್ಷ ರೂಪಾಯಿ ವರೆಗೂ ತೆಗಿಬಹುದು. ಬಟ್ ಅದಕ್ಕೆ ಒಳ್ಳೆ ರೀತಿಯಲ್ಲಿ ಅದಕ್ಕೆ ಕೇರ್ ಆಗಿ ಅದನ್ನ ಬೆಳೆಸೋದು, ಅದಕ್ಕೆ ಫೀಡ್ ತಂದು ಹಾಕೋದು, ಅದರದೇ ಆದಂತ ಒಂದು ಕೆಲಸ ಇರ್ತದೆ. ಮಾಡಿದ್ರೆ ಒಳ್ಳೇದದರ ಅದು. ಅದನ್ನು ಒಂದು ಕೃಷಿ ಚಟುವಟಿಕೆ ಜೋಡಿಗೆ ಒಂದು ಉಪ ಕಸುಬಾಗಿ ಮಾಡ್ಕೊಂಡ್ರೆ ಒಂದು ಒಳ್ಳೆ ಆದಾಯ ಆಗ್ತದ್ರಿ ರೈತಗ? 100% ಒಳ್ಳೆ ಆದಾಯ ಆಗ್ತದ್ರಿ. ಮತ್ತೆ ತಮ್ದು ಇನ್ನೊಂದು ಬೇರೆ ಒಂದು ತೋಟ ಅದ ಅಂತ ಹೇಳಿದ್ರಿ, ಅಲ್ಲಿ ಏನೇನು ಮಾಡಿದ್ರಿ, ಯಾವ ತರ ತೋಟ ಅದ? ನಾನು ಬಂದಾಗ ಅಲ್ಲಿ ಬೋರ್ವೆಲ್ ಇತ್ರಿ. ನಮ್ಮ ತಂದೆಯವರು ಅಥವಾ ನಮ್ದು ಹಿರಿಯರಿಂದ ಬೋರ್ವೆಲ್, ಅಲ್ಲಿ ಕಬ್ಬ ಬೆಳೀತಿದ್ದೀವಿ. ಒಂದು 4 ಎಕರೆ ಭೂಮಿ ಇತ್ತದು. ಅಲ್ಲಿ ನಾನು ದ್ರಾಕ್ಷಿ ಇನಿಷಿಯೇಟ್ ಆಗಿದ್ದ, ಅಲ್ಲೇ ಸ್ಟಾರ್ಟ್ ಆಯ್ತು ರೀ. ನಾನು ಬಿಜಾಪುರ ಡಿಸ್ಟ್ರಿಕ್ಟ್ ತಿಡುಗುಂದಿ ಅಂತೇಳಿ ಒಂದು ಊರಿಗೆ ಹೋಗಿದ್ದೆ. ಅಲ್ಲಿ ಒಬ್ರು ರಿಟೈರ್ಡ್ ಒಬ್ರು DDPI ಅವರು ತಮ್ಮ ಮಕ್ಕಳನ್ನ ತಗೊಂಡು ರಿಟೈರ್ಮೆಂಟ್ ಆದ್ಮೇಲೆ 10 ಎಕರೆ ದ್ರಾಕ್ಷಿ ಮಾಡಿದ್ರು. ಅದನ್ನೆಲ್ಲ ನೋಡಿ ನಾನು ಯಾಕೆ ಮಾಡಬಾರ್ದು, ಎಜುಕೇಟೆಡ್ ಇದ್ದವ್ರು ಮಾಡಬಾರ್ದು ಅಂತ ಹೇಳಿ ಏನಿಲ್ಲ. ನಾನು ಪಾರ್ಟ್ ಟೈಮ್ದಲ್ಲಿ ಮಾಡಿದ್ರೆ ಮುಂಜಾನೆ ಒಂದು 2-3 ತಾಸು ಆಸ್ ಎ ಒಂದು ಬಿಲ್ಡಿಂಗ್ ಸೂಪರ್ವೈಸರ್ ಹೋಗ್ತೀವಿ. ನಮ್ದು ಒಂದು ಲ್ಯಾಂಡಿಗೆ ಸೂಪರ್ವೈಸರ್ ಅಂತೇಳಿ ಯಾಕೆ ನಾವು ಹೋಗಬಾರ್ದು ಅಂತೇಳಿ ಅದನ್ನ ಪ್ರಪ್ರಥಮವಾಗಿ ನಾನು ಡೆವಲಪ್ ಮಾಡಿದೆ. ಹೊಳಿದಿಂದ ಅದಕ್ಕೆ ಕೃಷ್ಣಾ ನದಿಯಿಂದ 5 ಕಿಲೋಮೀಟರ್ ವರೆಗೆ ದೂರ ಅದರಿ. ಅಲ್ಲಿ ಒಂದು ಪೈಪ್ಲೈನ್ ಮಾಡಿಕೊಂಡು ಅದಕ್ಕೆ 12 ತಿಂಗಳು ನೀರು ಬರಂಗಲ್ಲಿ ವ್ಯವಸ್ಥೆ ಮಾಡಿಕೊಂಡು ಆಮೇಲೆ ಅಲ್ಲಿ ದ್ರಾಕ್ಷಿ ಡೆವಲಪ್ಮೆಂಟ್ ಮಾಡಿನಿ. ಬಟ್ ಆ ದ್ರಾಕ್ಷಿ ನಂದು ಪೂರ ಲೈಫನ್ನ ಚೇಂಜ್ ಮಾಡಿತ್ತು ಅಂತ ಹೇಳಕ್ ನನಗೆ ಭಾಳ ಖುಷಿ ಅನಿಸ್ತದ. ಈಗ ಏನೇನು ತೋಟದಲ್ಲಿ ತಾವು ಬೆಳೀತಾ ಇದ್ದೀರಿ ಸದ್ಯ? ಮೇಜರ್ ದ್ರಾಕ್ಷಿ ಅದರಿ. ದ್ರಾಕ್ಷಿ ಇನ್ನುಳಿದ ಒಂದು 20 ತೆಂಗಿನ ಗಿಡ ರೀ. ಆಮೇಲೆ ಚಿಕ್ಕು ಬೆಳೆದಿನ್ರಿ. ನಮ್ಮ ಮನೆಗೆ ಬೇಕಾಗುವಂತ ಜವಾರಿ ಹಣ್ಣುಗಳನ್ನ ನನ್ನ ಮಕ್ಕಳು ತಿನ್ನಿಸ್ಬೇಕು ಅನ್ನುವಂತ ಒಂದು ದೃಷ್ಟಿಲಿ ಅಲ್ಲಿ ಏನೇನು ಬೇಕು ಎಲ್ಲ ನನಗ ನನ್ನ ಮನೆಗೆ ನಡೆಯುವಂತದೆಲ್ಲ ಅದರಲ್ಲಿ ನಾನು ಬೆಳ್ಕೋತಿದ್ದೀನಿ. ಅಂದ್ರೆ ಎಲ್ಲಾ ರೀತಿಯ ಹಣ್ಣು ಹಂಪಲುಗಳು ಕಾಯಿಪಲ್ಯಗಳು ತಾವು ಬೆಳೆದುಕೊಳ್ತಾ ಇದ್ರಿ ತಮ್ಮ ಮನೆಗೆ? ಒಂದು 1 ಸ್ಕ್ವೇರ್ ಫೀಟ್ ಜಾಗ ವೇಸ್ಟ್ ಮಾಡ್ಲಾರ್ದನ ಎಲ್ಲಾ ಜಾಗದೊಳಗು ನನಗೆ ಏನೇನು ಬೇಕು, ಉಳ್ಳಾಗಡ್ಡಿ, ಆಮೇಲೆ ಒಂದು 2 ಮಡಿ ನಾವು ಹೊರಗೆ ಮಾರ್ಲಿಕ್ಕಿಲ್ಲ. ನಮ್ಮ ಮನೆಗೇನ ನಾವು ಜವಾರಿ ಔಷಧ ಹೊಡೆಯಲ್ದ ಔಷಧ ವೆಜಿಟೇಬಲ್ಸ್ ತಿನ್ಬೇಕು ಅನ್ನೋ ದೃಷ್ಟಿಯಿಂದ ನಾವೆಲ್ಲ ಮಾಡ್ಕೊಂಡಿವ್ರಿ. ಅಂದ್ರೆ ಎಲ್ಲ ತಾವು ಸಾವಯವ ರೀತಿಯಲ್ಲಿನೇ ಬೆಳಿತೀರಿ? 100% ಸಾವಯವ ಆಗಂಗಿಲ್ರಿ. ಯಾಕಂದ್ರೆ ಸಾವಯವ ಅಂತಂದ್ರೆ ಪ್ಯೂರ್ ಆಗಿ ನಾವು ರೈತರಾಗಿ ನಿತ್ತನ್ನ ಇಲ್ಲೇ ಮಾಡ್ಬೇಕಾಕತಿ. ಪಾರ್ಸಿಯಲ್ ನಾವು ಇಂಜಿನಿಯರ್ ಇರೋದ್ರಿಂದ ದನ ಕರಗಳ ಮೇಲೆ ಅಷ್ಟು ನಾವು ಮೇಂಟೆನೆನ್ಸ್ ಮಾಡಕ್ ಆಗಂಗಿಲ್ಲ. ಎಷ್ಟು ಶಕ್ಯದ ಅಷ್ಟು ನಾವು ಸಾವಯವ ಡಿಪೆಂಡೆಂಟ್ ಅದೀವಿ. ಆದರೂ ಇವ ಕ್ಲೈಮೇಟಿಕ್ ಕಂಡೀಷನ್ ಸ್ವಲ್ಪ ವರ್ಸ್ಟ್ ಆ ಟೈಮ್ದೊಳಗೆ ಸಾವಯವ ಬಿಟ್ಟು ನಾವು ಈ ಹಾರ್ಟಿಕಲ್ಚರ್ ಕಾಪಿಗೆ ಔಷಧನೂ ತಗೊಳ್ಬೇಕಾಗ್ತದ್ರಿ. ಎರಡೂ ಉಪಯೋಗ ಮಾಡ್ಕೊಳ್ಬೇಕಾಗ್ತದ. ಆಧುನಿಕವಾಗಿ ಏನು ತಂತ್ರಜ್ಞಾನಗಳು ಅದಾವ, ಅದರ ಏನು ಕೀಟನಾಶಕಗಳು ಅದಾವ, ಅವನ್ನು ಬಳಸ್ಕೋಬೇಕು. ಹಳೆಯ ಶೈಲಿ ಪ್ರಕಾರ ಸಾವಯವಗಳನ್ನು ಬಳಸ್ಕೋಬೇಕು. ಆ ಮುಖಾಂತರ ಸಮತೋಲನ ಕಾಪಾಡಿಕೊಂಡು ಒಂದು ಒಳ್ಳೆಯ ಇಳುವರಿಯನ್ನು ತಾವು ಪಡಿಬಹುದು ಅಂತ ಹೇಳಿದ್ರಿ. ಈಗ ಮತ್ತೆ ದನಕರುಗಳು ಎಷ್ಟು ಅದಾವ್ರಿ ತಮ್ಮ ಹತ್ರ? ಈಗ ನಮ್ದು ಇದ್ದ ದನಕರಗಳ ಒಂದು ಬರೀ 10 ದನ ಅದಾವ್ರಿ. ಅದನ್ನೇ ಎಕ್ಸ್ಪಾನ್ಷನ್ ಮಾಡಬೇಕು. ಈಗ ನನಗೆ ಈಗ ಎಕ್ಸ್ಪಾನ್ಷನ್ ಮಾಡಿದಂತ ಭೂಮಿಗೆ ಈಗ ದನಕರಗಳಿಗೆ ಶಾರ್ಟೇಜ್ ಬೀಳಾಕತ್ತೈತಿ. ಇನ್ ಮುಂದೆ ಒಂದು 20-25 ದನಕರಗಳನ್ನು ಮಾಡೋಣ ಅಂತೇಳಿ ಈ ವರ್ಷ ನಾನು ಪ್ಲಾನ್ ಇಟ್ಕೊಂಡಿನಿ. ಇಲ್ಲಿ ಇದು ಶೆಡ್ ಅದು ಕಟ್ಟಿದಿರಲ್ಲ, ಇದ್ರ ಸೈಜ್ ಏನು ಮತ್ತು ಇದು ಎಷ್ಟು ಖರ್ಚು ಬತ್ತರಿ ತಮಗೆ? ಇದ ಆಕ್ಚುಲಿ ಪ್ಯಾಕಿಂಗ್ ಹೌಸ್ ಅಂತ ಹೇಳಿ ಇದೊಂದು ಹಾರ್ಟಿಕಲ್ಚರ್ದವ್ರು ಕೊಡುವಂತ ಒಂದು ಪ್ರಾಜೆಕ್ಟ್ ರೀ. ಈ ಪ್ರಾಜೆಕ್ಟ್ ಒಳಗೆ ನಾ ಇದನ್ನ ಕನ್ಸ್ಟ್ರಕ್ಷನ್ ಮಾಡಿ ಅಪ್ಲಿಕೇಶನ್ ಕೊಟ್ಟಿನಿ, ಇನ್ನು ಶೆಡ್ ನಡೆದ್ರಿ ಇದು. ಇದು ರಾಜ್ಯ ಸರ್ಕಾರದಿಂದ ಇದಕ್ಕೆ 250,000 ರೂಪಾಯಿ ಅನುದಾನ ಸಿಗ್ತೈತ್ರಿ. ಇನ್ನು ಸಿಕ್ಕಿಲ್ಲ, ಸಿಗಬೇಕು. ಆದ್ರೂ ಲೇಬರ್ ಪ್ಯಾಕಿಂಗ್ ಏನ್ ಮಾಡ್ತಾರಲ್ರಿ, ದ್ರಾಕ್ಷಿ ಪ್ಯಾಕಿಂಗ್ ಮಾಡೋ ಟೈಮ್ದಾಗ ಇದು ಒಳ್ಳೆ ಯುಟಿಲೈಸೇಷನ್ ಆಕತಿ. ಆಮೇಲೆ ನಮ್ದು ಔಷಧ ಗೊಬ್ಬರಗಳನ್ನು ಶೇಖರಣೆ ಮಾಡ್ಲಿಕ್ಕೂ ಇದು ಶೆಡ್ ಅವಶ್ಯಕತೆ ಇದೆ. ಈಗ ದ್ರಾಕ್ಷಿ ಬೆಳೀತಾ ಇದ್ರಲ್ಲ, ಎಷ್ಟು ವರ್ಷದ ಅನುಭವ ರೀ ತಮ್ಗೆ ಈ ದ್ರಾಕ್ಷಿಯಲ್ಲಿ? ನಾನು 2000 ಬೆಳಕತ್ತೀನಿ, 17 ಆಯ್ತು ರೀ ಈಗ ದ್ರಾಕ್ಷಿ ಫೀಲ್ಡ್ ದಲ್ಲಿ ಬಂದು. ಇದು ಒಂಥರ ನಮ್ದು ಇಂಜಿನಿಯರಿಂಗ್ ಟೈಪ್ ಅನ್ನ, ಇದು ಒಂಥರ ಇದ್ರಾಗ ಬಹಳಷ್ಟು ನಾಲೆಜ್ ಅದ ರೀ. ಇಂಜಿನಿಯರಿಂಗ್ ಒಳಗೆ ಹೆಂಗ್ ನಮ್ಗೊಂದು ನಾಲೆಜ್ ಬೇಕಾಕ ಅವಶ್ಯಕತೆ ಅದ. ಇದರಲ್ಲಿ ಎಷ್ಟು ಅನುಭವ ನಾಲೆಜ್ ಓದಿದ್ರು ಎಲ್ಲ ಕಡಿಮೆ ಅದ. ಯಾಕಂದ್ರ ಡೇ ಬೈ ಡೇ ಹೊಸ ಹೊಸ ರೋಗಗಳ ದ್ರಾಕ್ಷಿ ಬರಾಕತ್ತಾವ. ಅದೇ ರೀತಿ ಹೊಸ ಹೊಸ ಮಾರ್ಕೆಟ್ನಾಗ ಔಷಧಗಳನ್ನು ಬರಾತ್ತವ. ಯಾವ ಔಷಧ ಯಾವ ರೋಗ ಹುಡ್ಕೋಬೇಕು, ಅದೆಲ್ಲದಕ್ಕಿಂತನೂ ಕಡಿಮೆ ಖರ್ಚಿನ ಔಷಧ ಯಾವ ರೋಗವನ್ನು ಕಡಿಮೆ ಮಾಡತೈತೆ ಅನ್ನುವಂಥದ್ದು ತಿಳ್ಕೊಂಡ್ರೆ ನಮ್ಮ ರೈತ ಸಮುದಾಯಕ್ಕೆ ಒಳ್ಳೇದಾಗತ್ತೆ ನನಗನ್ಸುತ್ತೆ. ಈಗ ತಮ್ಮದು ಒಂದು 17 ಅನುಭವ, ಅದರೊಳಗಿನ ಒಂದಿಷ್ಟು ತಮ್ಗೆ ತಂತ್ರಜ್ಞಾನ ಗೊತ್ತದ, ತಮ್ಮಲ್ಲಿ ಏನು ವಿಶೇಷ ತಂತ್ರಜ್ಞಾನ ಅದಾವ ಒಂದಿಷ್ಟು ನಮ್ಮ ರೈತರ ಜೊತೆಗೆ ಹಂಚ್ಕೋಬಹುದಾ? ಅಂದ್ರೆ ದ್ರಾಕ್ಷಿಯಲ್ಲಿ ಯಾವ ರೋಗಕ್ಕೆ ನಾವು ಏನ್ ಮಾಡಬೇಕು, ರೈತರು ಏನ್ ತಪ್ಪು ಮಾಡ್ತಾ ಇದಾರ, ಯಶಸ್ಸು ಸಾಧಿಸಲಿಕ್ಕೆ ನೀವ್ ಏನ್ ಕೈಗೊಂಡ್ರಿ ಕ್ರಮ, ಆ ಬಗ್ಗೆ ನಮ್ಗೊಂದ್ ಸ್ವಲ್ಪ ಹೇಳಿದ್ರೆ ಒಳ್ಳೇದಾಗ್ತದ್ರಿ. ಅಂದ್ರೆ ಒಂದು ಸಸಿ ನಾಟಿ ಹಿಡ್ಕೊಂಡು ಕಾಯಿ ಚಟ್ನಿವರೆಗೂ ನಮ್ಗ ಸ್ವಲ್ಪ ವಿಸ್ತೃತವಾಗಿ ಹೇಳ್ರಿ. ಈ ವಿಷಯ ಚರ್ಚೆ ಮಾಡ್ಬೇಕಾದ್ರ ಬಹಳ ಡೆಪ್ತ್ ಅದ ರೀ. ನನ್ನ ಅನುಭವಕ್ಕೆ ಹೇಳ್ಬೇಕಂದ್ರ ಎಲ್ಲಾ ರೈತರು ಈ ಔಷಧದೊಳಗ ಮಾಸ್ಟರ್ ಅದಾರ್ರಿ. ಯಾಕಂತಂದ್ರ ಬರುವಂತ ಒಂದು 8 ರೋಗಕ್ಕೆ ಯಾವ್ಯಾವ ಔಷಧ ಹೊಡಿಬೇಕು ಅನ್ನೋದು ಎಲ್ಲಾರು ಅದ್ರಾಗ ಮಾಸ್ಟರ್ ಅದಾರ, ಹೊಡೆದೇ ಹೊಡಿತಾರ. ಒಂದ್ ಏನು ಕೊರತೆ ಬೀಳಾಕತ್ತೈತೆ ಅಂದ್ರ ನಮ್ಮ ಕ್ಲೈಮೇಟ್ ಕಂಡೀಷನ್ಸ್ ಯಾವ ಟೈಮ್ದಾಗ ಹೆಂಗಿರ್ತೈತೆ ಅನ್ನೋದು ಯಾವ ರೈತರಿಗೂ ದೃಢೀಕರಿಸಕ್ ಆಗಂಗಿಲ್ಲ ಅಥವಾ ಹೇಳಕ್ ಆಗಂಗಿಲ್ಲ. ಇದ ಎಲ್ಲರ ಸರ್ಕಾರದವರು ಅಥವಾ ಇದ್ರೊಳವರು, ಇದು ನಮಗ್ ಕರೆಕ್ಟ್ ಟೈಮಿಂಗ್ ಬಹಳ ಇಂಪಾರ್ಟೆಂಟ್ ರೀ. ಇನ್ 2 ಬಿಟ್ಟು ಮಳೆ ಆಗೋದೈತಿ, ಇನ್ನು ಮಧ್ಯಾಹ್ನ ನಂತರ ಕ್ಲೌಡಿ ಆಗೋದೈತಿ. ಈಗ ಭಯಂಕರ ಕ್ಲೌಡಿ ಆಯ್ತಂದ್ರ ದವಣೆ ರೋಗ ಅನ್ನೋದ್ ಬರ್ತೈತಿ. ದವಣೆ ಬಂತಂದ್ರ ನೀವು ಯಾವ ಔಷಧ ಹೊಡೆದ್ರು ಕವರ್ ಆಗಂಗಿಲ್ಲ. ರಾತ್ರಿನ ಎಲ್ಲಾ ಸಣ್ಣ ಗಡ ಅಂತೀವ್ರ ನಾವು, ಗಡ ಎಲ್ಲಾನು ಕತ್ತರಿಸಿ ಹೋಗುವಂತ ಬರ್ತೈತಿ ಅದ. ಬಟ್ ಅವಾಗ ಅಡ್ವಾನ್ಸ್ ಗೊತ್ತಿತ್ತಂದ್ರೆ, ಪ್ರಿಕಾಷನರಿ ಆಗಿ ಗೊತ್ತಿತ್ತಂತಂದ್ರ ಅದಕ್ಕೆ ಮುಂಜಾಗ್ರತಾ ಕ್ರಮ ಆಗಿ ಔಷಧ ಹೊಡೆದಂದ್ರ ರೋಗ ಬಂದೇ ಬರಂಗಿಲ್ಲ. ಈಗ ನಾವು ಲೇಟ್ ಚಟ್ನಿ ಮಾಡ್ತೀವಿ, ಲೇಟ್ ಚಟ್ನಿ ಮಾಡೋದ್ರಿಂದ ನಮಗೆ ಮಳಿದ ಪ್ರಿಕಾಷನ್ಸ್ ಇರಂಗಿಲ್ಲ. ಈಗ ಮಳಿದ ಎಲ್ಲರ ಪರ್ಫೆಕ್ಟ್ ಆಗಿ ನಮಗೆ ಡಯಾಗ್ನೋಸ್ ಆತು, ನಮ್ಮ ಮಳಿ ಇದ ಟೈಮ್ ಬರ್ತದ್ರೆ, ನಾಳೆ ಮುಂಜಾನೆ ಮಳೆ 10 ಮಳೆ ಆಗೋದೈತೆ ಅಂತ ನಮಗೆ ಗೊತ್ತಾಗ್ಬಿಡ್ತಂದ್ರೆ, ಈಗ ನಾವು ಕೊಡುವಂತ ಔಷಧದೊಳಗೆ ಪೇಸ್ಟ್ ಅಂತ ಹೇಳಿ ಹಾಕ್ತೀವಿ. ಅದು ಅಪ್ಸೈಟಿ ಇರ್ಬೋದು ಅಥವಾ ಇನ್ನು ಯಾವುದೇ ಪ್ರಾಡಕ್ಟ್ ಇರ್ಬೋದು, ಅದು ಪೇಸ್ಟ್ ಅಂತ ಹಾಕ್ತೀವಿ ಅಂತಂದ್ರೆ, ಅಥವಾ ನಮ್ಮ ರೈತರು ಅದಕ್ಕೆ ಸ್ಟಿಕರ್ ಅಂತಾರೆ. ನಾರ್ಮಲ್ ಆಗಿ ಸ್ಟಿಕರ್ ಅಂದ್ರೆ ಏನ, ನಾವು ಹೊಡೆದಂತ ಔಷಧ ಎಲಿ ಮೇಲೆ 24 ಉಳಿಬೇಕು. ಮಳೆ ಆಗೋದ್ರಿಂದ ಏನಾಗ್ತದ್ರಿ, ನಾವು ನಾರ್ಮಲ್ ಆಗಿ ಔಷಧ ಹೊಡಿತೀವಿ, ಅದು ಮಳೆಗೆಲ್ಲ ಔಷಧ ಎಲ್ಲ ಕಿತ್ತು ಹೋಗ್ಬಿಡ್ತದ್ರಿ. ಇದು ಅಪ್ಸೈಟಿ ಪೇಸ್ಟ್ ಅಥವಾ ಸ್ಟಿಕರ್ ಇವು ಆಡ್ ಮಾಡೋದ್ರಿಂದ ಏನಾಗ್ತೈತೆ ಅಂದ್ರೆ, ಮಳೆ ಆದ್ರೂ 24 ಅದ್ರ ಚಟುವಟಿಕೆ ಇರ್ತೈತಿ. ಹಿಂಗಾಗಿ ಮಳೆ ಆಗೋದ್ರಿಂದ ಆ ಗಿಡದೊಳಗ ಅಥವಾ ಹಣ್ಣಿನೊಳಗ ಯಾವುದೇ ರೋಗ ಬರಲ್ದನ ತಡೆಗಟ್ಟತೈತಿ. ಎಂತ ಮಳೆ ಬರಲಿ, ಎಂತ ಕ್ಲೈಮೇಟ್ ಬರಲಿ, ಅದ್ರದ್ದು ಅಡ್ವಾನ್ಸ್ ಒಂದ್ ಸ್ವಲ್ಪ ಮಾಹಿತಿ ಇತ್ತಂದ್ರ ನಾವು ಇನ್ನೂ ಒಳ್ಳೆ ರೀತಿಯಿಂದ ನಾವು ದ್ರಾಕ್ಷಿ ಎಲ್ಲರೂ ಬೆಳಿಬಹುದು ಅಂತೇಳಿ ನಮ್ಗೆ ಅನಿಸ್ತೈತಿ. ಇದು ಎಲ್ಲದಕ್ಕಿಂತ ರೈತರಿಗೆ ಇಂಪಾರ್ಟೆಂಟ್ ಏನ್ ಬೇಕಾಗೈತೆ ಅಂದ್ರೆ ಮಾರ್ಕೆಟಿಂಗ್ ಬೇಕಾಗೈತ್ರಿ. ಏನ್ ಮಾರ್ಕೆಟ್ ಬೇಕಾಗೈತಿ, ಯಾವ ಟೈಮ್ದೊಳಗೆ ಚಟ್ನಿ ಯಾರು ತಗೋತಾರೋ, ಯಾವ ಟೈಮ್ದೊಳಗೆ ಮಾರ್ಕೆಟ್ನಾಗ ಯಾರು ಕಾಯಿ ಬರ್ತೈತಿ. ಇದು ಕರೆಕ್ಟ್ ಆಗಿ ಬಂತಂದ್ರ ಎಲ್ಲರೂ ಇನ್ಫಾರ್ಮಿಟಿ ಆಗಿ ಬರ್ತೈತಿ. ಈಗ ಏನಾಯ್ತ್ರಿ, ಹೋದ ವರ್ಷ ಎಲ್ಲರೂ ಲೇಟ್ ಚಟ್ನಿ ಮಾಡ್ರು. ಲೇಟ್ ಚಟ್ನಿ ಮಾಡೋದ್ರಿಂದ ಏಪ್ರಿಲ್ದೊಳಗೆ ಮಾರ್ಕೆಟ್ ಬಂದ್ಬಿಡ್ತೀರಿ. ಮಾರ್ಕೆಟ್ನಾಗ ಇಷ್ಟು ಬತ್ತಲ್ಲ, ಮಾರ್ಕೆಟ್ನಾಗ 20 ಕೆಜಿ ಇಲ್ಲಿದ್ದು ನಮ್ದು ಒಯ್ದ್ರು. ನಾವು 40 ಎಕ್ಸ್ಪೆಕ್ಟ್ ಮಾಡೋ ಟೈಮ್ದೊಳಗೆ 20 ಹೋದ್ರೆ ರೈತರಿಗೆ ತೊಂದರೆ ಆಯ್ತು. ಈ ಸದ್ಯಕ್ಕೆ ನನ್ನ ಪ್ರಕಾರ ಇಂಡಿಯಾದೊಳಗೆ ಎಷ್ಟು ದ್ರಾಕ್ಷಿ ತಿನ್ನೋರ್ದಲ್ಲ, ಅದಕ್ಕೆ 1.5 ಅಷ್ಟು ದ್ರಾಕ್ಷಿ ನಮ್ಮಲ್ಲಿ ನಾವು ಬೆಳೆದೇ ಬೆಳೆಯಾಕತ್ತೀವಿ ಅಂದ್ರೆ ಇದರ ಅರ್ಥ ಏನ, ರೈತರಲ್ಲಿ ಅಷ್ಟು ನಾಲೆಜ್ ಐತಿ, ಮೆಡಿಸಿನ್ ನಾಲೆಜ್ ಐತಿ, ಅವ್ರದ್ದು ಅದಕ್ಕೆ ಸಪೋರ್ಟಿಂಗ್ ಮಾಡಿ ಬೆಳೀತಾರ. ಅದ್ರದ್ದು ನಾಲೆಜ್ ಇಲ್ಲ ಅಂತಿಲ್ಲ, ಬೆಳೆದಂತ ಮಾರ್ಕೆಟ್ಗೆ ಅವ್ರಿಗೆ ಒಂದು ಮಾರ್ಕೆಟ್ ರೇಟ್ ಸಿಗ್ತಾ ಇಲ್ಲ ಸರ್, ಇದೇ ಒಂದು ಮೇಜರ್ ಪ್ರಾಬ್ಲಮ್ ಇದೆ. ಅದಕ್ಕೆ ರೈತರು ಏನ್ ಮಾಡ್ಬೇಕ್ರಿ, ಮಾರ್ಕೆಟ್ ಸಿಗ್ತಾ ಇಲ್ಲಲ್ಲ, ಅದಕ್ಕೆ ತಾವು ಏನು ಸಲಹೆ ನೀಡ್ತೀರಿ ರೈತರಿಗೆ? ಈಗ ರೈತ ಸಂಘಟನೆಗಳಾದವ್ರ ಎಲ್ಲ ಕಡೆ ರೀ, ನಾವು ಇದೇ ಇದ್ರ ಒಂದ್ 2 ನಿಮಿಷ ಹೇಳ್ಬೇಕಂತಂದ್ರೆ, ಇಸ್ರೋದವ್ರನ್ನ ನಾವು ಕನ್ಸಲ್ಟ್ ಮಾಡಿದ್ದೀವಿ, ಕೆಎಲ್ಇ ಸಂಸ್ಥೆಯವರು. ನಾವು ಇಸ್ರೇದವ್ರನ್ನ ಕನ್ಸಲ್ಟ್ ಮಾಡಿ ನಮ್ದು ಕೆಲವೊಂದು ಪ್ರಾಬ್ಲಮ್ ಹೇಳಿದಿವ್ರಿ. ನಾವು 10 ತಾಲೂಕದಾಗ ಇಂತಿಷ್ಟು ಏರಿಯಾ ಅದ ನಮ್ದು, ಇಲ್ಲೊಂದು 3,000 ಎಕರೆ ನಾವು ಈ ಸಣ್ಣ ಏರಿಯಾದಾಗ ನಾವು ದ್ರಾಕ್ಷಿ ಬೆಳಿತೀವಿ. ನಮ್ಮ ಕ್ಲೈಮೇಟಿಕ್ ಕಂಡೀಷನ್ಸ್ ಬದಲ್ ನೀವು ಅಡ್ವಾನ್ಸ್ ಆಗಿ ನಮಗೆ ಕ್ಲೈಮೇಟ್ ವೆದರ್ ಫೋರ್ಕಾಸ್ಟಿಂಗ್ ಬದಲ್ ನೀವು ಹೇಳ್ರಂದ್ರೆ ನಾವು ಇಷ್ಟು ಮಾಡಬಹುದು ಅಂತಂದ್ರೆ, ಇಸ್ರೋದ ರಿಸರ್ಚ್ ಸೆಕ್ರೆಟರಿ ಆದಂತ ದಿವಾಕರ್ ಸರ್ ಅವರು ಖುದ್ದಾಗಿ ಇಲ್ಲಿಗೆ ಬಂದು ಒಂದು 3 ಪ್ರೋಗ್ರಾಮ್ ಮಾಡಿದೀವಿ, ರೈತರ ಇಂಟ್ರಾಕ್ಷನ್ ಪ್ರೋಗ್ರಾಮ್ ಮಾಡಿದೀವಿ. ಅದರಲ್ಲಿ ಅವರು ಈಗ ಆಲ್ರೆಡಿ ಪೋರ್ಟಲ್ ಹಾಕ್ಲಿಕ್ಕೆ ಒಪ್ಪಿದ್ದಾರೆ, ಅಡ್ವಾನ್ಸ್ ತಂತ್ರಜ್ಞಾನವನ್ನು ಹಾಕ್ಲಿಕ್ಕೆ ಒಪ್ಪಿದ್ದಾರೆ. ಅದ್ರ ಜೊತೆಗೆ ನಮಗೆ ಬಹಳ ಇಂಪಾರ್ಟೆಂಟ್ ಅಂತಂದ್ರೆ, ನಮ್ಗೆ ಇಂಡಿಯಾದೊಳಗನ್ನ ಎಲ್ಲಾ ದ್ರಾಕ್ಷಿ ಜಮೀನುಗಳನ್ನ ಗುರುತಿಸಿ ಯಾವ ಟೈಮ್ದಾಗ ಎಲ್ಲೆಲ್ಲಿ ಚಟ್ನಿ ಮಾಡ್ತಾರ ಅನ್ನೋದನ್ನ ಮಾಡಕ್ ಆಕತ್ತೇನ ಅಂತ ಹೇಳಿ ನಾವು ಕೇಳಿದ್ವಿ. ಆಗ ಅವ್ರು ಲೈವ್ ಆಗಿ ನಮ್ಗೆ ತೋರಿಸಿಕೊಟ್ರು, ಇಲ್ಲ ನಾವು ವಿ ಕ್ಯಾನ್ ಐಡೆಂಟಿಫೈ ದ ಸೆಟಲೈಟ್ಸ್ ಅಂತ ಹೇಳಿದ್ರು. ಸೆಟಲೈಟ್ ಮುಖಾಂತರ ನಾವು ಚಟ್ನಿ ಮಾಡಿದ್ವಿ ಅಂದ್ರೆ ಎಲ್ಲಿ ಇರಂಗಿಲ್ಲ, ಅಲ್ಲಿ ಮೊದಲು ಐಡೆಂಟಿಫಿಕೇಶನ್ ಮಾಡ್ಕೋತೀವಿ, ಅದು ಸೆಟಲೈಟ್ ಆಟೋಮೆಟಿಕ್ ಆಗಿ ರಿಕಗ್ನೈಸ್ ಆಗ್ತೈತಿ. ಇದರಿಂದ ಯಾವ ದಿನದೊಳಗೆ ಎವ್ರಿ ಡೇ ಟು ಡೇ ನಾವು ನಿಮಗೆ ಡಾಟಾ ಕೊಡಬಹುದು, ಈ ದಿನದೊಳಗೆ ಇಷ್ಟು ಚಟ್ನಿ ಆತು, ಈ ದಿನದೊಳಗೆ ಇಷ್ಟು ಚಟ್ನಿ ಆತು. ಇದನ್ನ ನಾಲೆಜ್ ನಮ್ಮ ರೈತರೆಲ್ಲರೂ ತಗೊಂಡ್ರೆ ಅಂದ್ರೆ ಒಂದ್ ವರ್ಷ ಗೊತ್ತಾಗ್ತದೆ ಯಾವ ಪ್ರದೇಶದೊಳಗೆ ಎಲ್ಲೆಲ್ಲಿ ಚಟ್ನಿ ತಗೋತಾರ, ಮಾರ್ಕೆಟ್ಗೆ ಎಷ್ಟು ಬರ್ತದೆ, ಚಟ್ನಿ ಎಷ್ಟು ಬರ್ತದೆ. ಈಗ ನಾವ ರೈತ ಸಂಘಟನೆದವರು ಇದನ್ನ ಮಾಡಿರ್ಸೋದಲ್ಲ, ಎಲ್ಲಾ ರೈತರಿಗೆ ನಾವು ಹೇಳ್ಬೋದು. ಈಗ ಬಿಜಾಪುರ ಮತ್ತು ಅತ್ನಿದವರು ನವೆಂಬರ್ದಾಗ ತೋರಿ, ಆಮೇಲೆ ಕೆಲವೊಬ್ರು ಅಕ್ಟೋಬರ್ದಾಗ ತೋರಿ, ಕೆಲವೊಬ್ರು ಡಿಸೆಂಬರ್ದಾಗ ತೋರಿ. ಈ ತರ ನಾವ್ ಎಲ್ಲರೂ ವಿಂಗಡಣೆ ಮಾಡಿದ್ವಿ ಅಂದ್ರೆ ನಮ್ಮೆಲ್ಲಾ ರೈತರಿಗೂ ಮಾರ್ಕೆಟ್ ದೊಳಗೆ ಈಕ್ವಲ್ ರೇಟ್ ಸಿಗತೈತೆ ಅಂತ ಹೇಳಿ ನಾನು ಇವತ್ತಿನ ಹೇಳ್ತೀನಿ. ಅಂದ್ರೆ ರೈತರು ಸಂಘಟಕರಾಗಿ ಸಂಘಗಳ ನಿರ್ಮಾಣ ಮಾಡುವುದ್ರ ಮುಖಾಂತರ ಇಂಥ ಎಲ್ಲಾ ತಂತ್ರಜ್ಞಾನಗಳನ್ನು ಬಳಸಿಕೊಂಡು ಅವರು ಯಶಸ್ವಿ ಆಗಬಹುದು ಅಂತ ತಿಳಿಸಿದ್ರಿ. ಇದು ಏನು ತಮ್ಮ ಒಂದು ವಾಟ್ಸ್ಆಪ್ ಗ್ರೂಪ್ ಅಂತ ಏನೋ ಮಾಡಿದ್ರಿ ಅಂತ, ಆಮೇಲೆ ಅದರಲ್ಲಿ 300 ಜನದಷ್ಟು ರೈತರು ಇದಾರಂತ, ಇದು ಯಾವ ರೀತಿ ತಮ್ದು ಏನ್ ಚಟುವಟಿಕೆ ಮಾಡ್ತೀರಿ, ಆ ಬಗ್ಗೆ ನಮ್ಮ ರೈತರ ಜೊತೆಗೆ ಹಂಚ್ಕೋಬಹುದಾ? ಇದು ನಮಗೆ ಮುಖ್ಯವಾಗಿ ಹೇಳ್ಬೇಕಂದ್ರೆ ಕೇಲಿ ಸಂಸ್ಥೆಯಿಂದ ಈ ಹುಡುಗರಿಗಿನೂ ಒಂದು ಸ್ವಲ್ಪ ಇದ್ರೊಳಗೆ ಅಗ್ರಿಕಲ್ಚರ್ದ ಅಥವಾ ಹಾರ್ಟಿಕಲ್ಚರ್ದ ನಾಲೆಜ್ ಬರಲಿ ಅನ್ನೋದು ಇದೊಂದು ನಾವೊಂದು ಪ್ರೊಜೆಕ್ಟ್ ತಗೊಂಡಿದ್ದೀವಿ. ಇದು ಮುಖ್ಯವಾಗಿ ಇಸ್ರೋ ಸಂಸ್ಥೆ ಜೋಡಿ ಸಂಯುಕ್ತವಾಗಿ ನಾವು ಮಾಡಾಕತ್ತಿದ್ದೀವಿ ಈ ಪ್ರೊಜೆಕ್ಟ್. ಏನ್ ಮಾಡಿದೀವಿ ಅಂತಂದ್ರೆ ಅತ್ನಿ ತಾಲೂಕ್ದೊಳಗೆ ಬೇರೆ ಬೇರೆ ಪ್ರದೇಶದಾಗ ಇರುವಂತ ಒಂದೊಂದು ಏರಿಯಾದೊಳಗೆ ಒಂದು 10 ರೈತರನ್ನು ತಗೊಂಡಿವಿ, ಆಮೇಲೆ 10 ರೈತರದ ಒಂದು ಗ್ರೂಪ್, ಆಮೇಲೆ ಟೋಟಲಿ ಒಂದು 30 ಗ್ರೂಪ್ ಅಂತಂದ್ರೆ ನಮ್ದೊಂದು 300 ರೈತರ ಬರ್ತೈತಿ. ಇಸ್ರೋದವ್ರು ಏನ್ ಮಾಡಿದ್ದಾರೆ, 30 ಸ್ಪೇಸ್ ಗಳನ್ನು ಸಪರೇಟ್ ಆಗಿ ಏರಿಯಾಗಳನ್ನು 2 ಕಿಲೋಮೀಟರ್ 3 ಕಿಲೋಮೀಟರ್ ಇಂಟರ್ವಲ್ ಮೇಲೆ ಸಪರೇಟ್ ಏರಿಯಾ ತಗೊಂಡು ಅವ್ರವ್ರ ಏರಿಯಾದೊಳಗನ ಅವ್ರ ಏರಿಯಾ ಸಪರೇಟ್ ಆಗಿ ಅವ್ರ ಕ್ಲೈಮೇಟ್ ಗೊತ್ತಾಗಬೇಕು. ಈಗ 10 ತಾಲೂಕ ಹಿಂಗದ್ರಿ, ಒಂದ್ ಸೈಡ್ ಹೊಳಿ ಹರಿದ್ರಿ ನಮಗೆ, ಒಂದ್ ಸೈಡ್ ಇದು ದಕ್ಷಿಣ ಭಾಗಕ್ಕೆ, ಅದೇ ನೀವು ಉತ್ತರ ಭಾಗಕ್ಕೆ ಅಥವಾ ಈಶಾನ್ಯ ಭಾಗಕ್ಕೆ ಹೋದ್ರಂದ್ರೆ ಭಯಂಕರ ಡ್ರಾಟ್ ಏರಿಯಾ ಅದ್ರೆ, ತೆಲಸಂಗ್ ಏರಿಯಾ ಬರ್ತದ್ರಿ. ಸೊ ಇಲ್ಲಿ ಒಂದು ವೆದರ್ ಕಂಡೀಷನ್, ಅಲ್ಲಿದು ವೆದರ್ ಕಂಡೀಷನ್ ಎಂಟೈರ್ಲಿ ಡಿಫ್ರೆಂಟ್ ಇರ್ತದೆ. ಆಮೇಲೆ ಇಸ್ರೋದವ್ರಿಗೆ ಅದನ್ನ ಹೇಳಕ್ ಆಗಂಗಿಲ್ಲ, 10 ತಾಲೂಕ ಅಂದ್ಕೊಳ್ಳಿ 2 ಪೋರ್ಟಲ್ ಕುಣಿಸ್ರ ಅಂತಂದ್ರೆ ಎಲ್ಲಿ ಕೊಡ್ಬೇಕ್ರಿ, ಅದು ಕನ್ಫ್ಯೂಷನ್ ಆಗ್ತದೆ. ಇದ್ರ ಸದ್ವಾಗಿ ಅವರು ದಿವಾಕರ್ ಸೋಡಿ ನಾವು ಬಹಳ ಚರ್ಚಾ ಮಾಡಿ ನಮಗೆ ನಂಬರ್ ಆಫ್ ಪೋರ್ಟಲ್ ಹೆಚ್ಚು ಕೊಟ್ರಂದ್ರೆ, ಈಗ ಹೊಳಿ ಮೇಲೆ ನಮ್ದು ಆಲ್ಮೋಸ್ಟ್ 7 ಡಿಗ್ರಿ 8 ಡಿಗ್ರಿ ಟೆಂಪರೇಚರ್ ಬಂದಿರ್ತೈತಿ ರಾತ್ರಿ. ಆದ್ರೆ ಅಲ್ಲಿ ನಾವು ಬೇದಾನಿ ಮಾಡೋ ಜಾಗದೊಳಗೆ 18-19 ಟೆಂಪರೇಚರ್ ಇರ್ತೈತಿ. ಇದನ್ನೆಲ್ಲ ಸಪರೇಟ್ ಮಾಡ್ಕೊಳ್ಳೋ ಸಲುವಾಗಿ ರೈತರನ್ನು ತಗೊಂಡು ಆಯಾ ರೈತರದನ್ನ ಅಲ್ಲಿ ಯಾರು ಲೀಡರ್ ಅದಾರೋ 10-10 ಮಂದಿ ತಗೊಂಡು, ಇನ್ನು ಸೆಟಲೈಟ್ ಪ್ರಕಾರ ಅವ್ರೇನು ವೆದರ್ ಫೋರ್ಕಾಸ್ಟ್ ಕಳಿಸ್ತಾರಲ್ಲ ನಮ್ಮ ಸ್ಕೂಲಿಗೆ ಬರ್ತದ್ರಿ, ನಮ್ಮ ಸ್ಕೂಲ್ ಇದು ಕೆಎಲ್ಇ ಸ್ಕೂಲಿಗೆ, ಇಂಗ್ಲಿಷ್ ಮೀಡಿಯಂ ಸ್ಕೂಲಿಗೆ ಬಂದ ನಂತರ ಈ ವಿದ್ಯಾರ್ಥಿಗಳನ್ನ ಎಲ್ಲಾ ರೈತರಿಗೆ ಅದನ್ನ ಮೆಸೇಜ್ ಮಾಡುವಂತ ಒಂದು ವ್ಯವಸ್ಥೆಯನ್ನು ನಾವು ಈಗ ಮಾಡಾಕತ್ತೀವ್ರಿ. ಇನ್ನೂ ಆಗಿಲ್ಲ, 100% ಇದು ಇಂಪ್ಲಿಮೆಂಟೇಷನ್ ಮಾಡ್ತೀವ್ರಿ. ಇದು ಈ ಕಾರ್ಯದೊಳಗೆ ತಾವು ಯಶಸ್ವಿ ಆಗ್ರಿ ಅಂತ ಹಾರೈಸೋಣ. ಈ ಮೂಲಕ ಈಗೇನು ತಾವು ಇಷ್ಟೆಲ್ಲ ಮಾಡ್ಲಿಕ್ಕತ್ತೀರಿ ಪ್ರಯತ್ನ, ಈ ರೈತರು ನಿಮ್ಮ ಸಂದರ್ಶನವನ್ನು ಕೇಳ್ತಾ ಇರ್ತಾರ, ಈ ದುಡ್ಡು ಇಲ್ಲದೆ ತಾವು ಏನದ ಇದನ್ನ ಹೊಲ ಎಲ್ಲ ಲೆವೆಲ್ ಮಾಡಿದ್ರಿ, ಇಂಥ ಗುಡ್ಡು ಹೊಲನ್ನ ಲೆವೆಲ್ ಮಾಡಿದ್ರಿ, ಅದನ್ನ ಏನು ದುಡ್ಡನ್ನು ಖರ್ಚು ಮಾಡಿಲ್ಲ ಅಂತ ಹೇಳಿದ್ರಿ, ಇದನ್ನ ಟೆಕ್ನಿಕ್ ನೋಡಬೇಕು ನಾವು ನಿಮ್ಮ ಹೊಲಕ್ಕೆ ಭೇಟಿ ಕೊಡಬೇಕು ಅನ್ನೋಂಥ ರೈತರು ಯಾವ ರೀತಿ ಬರಬೇಕ್ರಿ, ತಮ್ಮ ಹೊಲಕ್ಕೆ ಭೇಟಿ ಕೊಡ್ಬೇಕಾದ್ರೆ ಯಾವ ರೀತಿ ಯಾವ ಮಾರ್ಗದಿಂದ ಬರಬೇಕು ಅವರು? ನಾವು ಇರೋದು ಮುಖ್ಯವಾಗಿ ಸಂಕೋನಟ್ಟಿ ಅಂತದರಿ, ಇಲ್ಲಿ ಸಂಕೋನಟ್ಟಿದಿಂದ ಚಿಕ್ಕಟ್ಟಿದಿಂದ 1-2 ಕಿಲೋಮೀಟರ್ಲೆ ರೋಡ್ ಅದ. ರೈತರು ಸರ್ ರೈತರು ಸಾಕಷ್ಟು ನನ್ಕಿಂತ ಶಣೆ ಅದಾರ, ಎಲ್ಲ ಅದಾರ, ಅವರಿಗೆ ಆರ್ಥಿಕ ವ್ಯವಸ್ಥೆ ಇಲ್ಲದಕ್ಕಾಗಿ ಅವರು ಹಿಂದ್ ಬೀಳಾಕಂತಾರ ಅಂತೇಳಿ ನನ್ನ ಒಂದು ವೈಯಕ್ತಿಕ ಸಲಹೆ ಐತಿ. ನಾನು ಕೆಲವೊಂದು ರೈತರನ್ನ ಭೇಟಿಯಾಗಿನಿ, ಅವರಿಗೆ ಅವ್ರದ್ದು ಡೆವಲಪ್ಮೆಂಟ್ ನೋಡ್ರೆ ನಾವು ಇಂಜಿನಿಯರ್ಗಳು ಡಾಕ್ಟರ್ ಇವರೆಲ್ಲ ನಾವು ನಾಚಬೇಕು ಅಂತ. ಟೆಕ್ನಾಲಜಿ ಸಾಕಷ್ಟು ಅದಾವ, ಆದ್ರೆ ಎಲ್ಲಾ ಪ್ರತಿಭೆಗಳ ಒಂದು ಮುಖ್ಯವಾಹಿನಿಗೆ ಬಂದ ಗುರುತಿಸಂಗಿಲ್ಲ ಅಂತೇಳಿ ನನ್ನೊಂದು ಕಳವಳ ಐತಿ ಅದ್ರ ಬದಲು. ಅಥಣಿಗೆ ಬಂದ್ಬಿಟ್ಟು ಈ ಸಂಕೋನಟ್ಟಿಗೆ ಬಂದ್ರೆ ನಿಮ್ಮ ಹೊಲ ತೋರಿಸ್ತೀರಿ ನೀವು, ಆಮೇಲೆ ಅವ್ರು ನಿಮ್ಮನ್ನ ಏನಾದ್ರೂ ಫೋನ್ ಮುಖಾಂತರ ಸಂಪರ್ಕಿಸಬೇಕಂದ್ರ ತಮ್ಮ ದೂರವಾಣಿ ಸಂಖ್ಯೆ ಏನಾದ್ರೂ ಹೇಳ್ಬೋದಾ? ಸರ್, ನನ್ನ ದೂರವಾಣಿ ಸಂಖ್ಯೆ 9448141882. ಯಾರ ಇದ್ರ ಬದಲ ನನಗೆ ಎಷ್ಟು ನಾಲೆಜ್ ಅದ ಅಷ್ಟು ನಾಲೆಜ್ ಅನ್ನ ನಾನು ಅವ್ರ ಜೊತೆ ಹಂಚ್ಕೊಳ್ಳಿಕ್ಕೆ ನಾನು ಇಷ್ಟಪಡ್ತೀನಿ. ದೂರವಾಣಿ ಸಂಖ್ಯೆ ಇನ್ನೊಮ್ಮೆ ಹೇಳಿ ಸಾವಕಾಶವಾಗಿ. 9448141882 ಇನ್ನೊಮ್ಮೆ ಹೇಳಿ. 9448141882. ಸಾಕಷ್ಟು ಮಾಹಿತಿ ನೀಡಿದ್ರಿ, ಒಳ್ಳೊಳ್ಳೆ ತಂತ್ರಜ್ಞಾನಗಳನ್ನು ಹೇಳಿದ್ರಿ, ತಮ್ಮ 17 ವರ್ಷದ ಅನುಭವ ಬುದ್ಧಿಯಲ್ಲಿರುವಂತ ಕೆಲವೊಂದು ತಿಳುವಳಿಕೆಗಳನ್ನು ತಿಳಿಸಿದ್ರಿ. ಇಷ್ಟೆಲ್ಲ ಮಾಹಿತಿ ನೀಡಿದ್ದಕ್ಕಾಗಿ ತಮಗೆ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಎಲ್ಲರಿಗೂ ನಮಸ್ಕಾರ. ಕೇಳುಗರೆ, ಇದುವರೆಗೆ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಅಥಣಿ ತಾಲೂಕಿನ ಸಂಕನೊಟ್ಟಿ ಗ್ರಾಮದ ಕೃಷಿ ಅನುಭವಿ ರಾಜಶೇಖರ ಟೊಪಿಗಿ ಅವರೊಂದಿಗೆ ಸಂದರ್ಶನ ತಾವು ಕೇಳಿದ್ರಿ. ಇವರನ್ನ ಸಂದರ್ಶಿಸಿದವರು ಆರ್ಎಸ್ ಚಾಂದಕ ಭಟ್ಟೆ. ಅಮ್ಮ ಯಾವಾಗ ಬರುತ್ತೆ? ಈಗಲೇ ಬರುತ್ತೆ. ಅಯ್ಯೋ ಹೇಳಮ್ಮ, ಯಾವಾಗ ಬರುತ್ತೆ? ಹೇಳಿದ್ನಲ್ಲ ಈಗಲೇ ಬರುತ್ತೆ ಅಂತ. ನೋಡು ಬಂತು ಬಾವಿ.